ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ರೇಷ್ಮೆ ಬೇಸಾಯದಲ್ಲಿನ ಅನುಭವ ಕುರಿತು ಕೊಲ್ಹಾರ ತಾಲೂಕು ಹಿರೆ ಅಸಂಗಿ ಗ್ರಾಮದ ಅಖಂಡಪ್ಪ ಬೆನ್ನೂರ ಅವರೊಂದಿಗೆ ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಕೊಲ್ಹಾರ ತಾಲೂಕು ಹಿರೆ ಅಸಂಗಿ ಗ್ರಾಮದ ಅಖಂಡಪ್ಪ ಬೆಣ್ಣೂರ್ ಅವರ ರೇಷ್ಮೆ ತೋಟದೊಳಗಿದ್ದೀವಿ. ಕಳೆದ ಸುಮಾರು 15-16 ವರ್ಷಗಳಿಂದ ಅವರು ರೇಷ್ಮೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಶ್ರಮ ವಹಿಸಿ ಬಹಳ ಆಸಕ್ತಿಯಿಂದ ಇಲ್ಲಿ ತನಕ ಅದನ್ನ ಮಾಡ್ಕೋದ್ ಬಂದಿದ್ದಾರೆ ಮತ್ತೆ ಅದರೊಳಗೆ ಸಾಕಷ್ಟು ಅನುಭವವನ್ನ ಪಡೆದಿದ್ದಾರೆ. ಒಳ್ಳೆ ಕೃಷಿ ಮಾಡಿ ಅವರಿಗೆ ಲಾಭದಾಯಕವಾಗಿ ಪರಿಣಮಿಸಿದ ರೇಷ್ಮೆ ಕೃಷಿ, ಅವರ ಅನುಭವಗಳು, ಯಾರು ರೇಷ್ಮೆ ಮಾಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡಿದ್ದೀರಿ, ಅಥವಾ ಸಾಮಾನ್ಯವಾಗಿ ನಮ್ಮ ರೈತಾಪಿ ವರ್ಗದವರಿಗೆ ಯಾವ ರೀತಿ ನಾವು ಸಮಸ್ಯೆಗಳ ಸುಳಿಯಿಂದ ಹೊರಗೆ ಬರಬಹುದು, ಯಾವ ರೀತಿ ನಾವು ಎದುರಿಸಿ ಏನು ನಮಗೆ ಬರುವಂತಹ ಸಮಸ್ಯೆಗಳದಾವ ಅವುಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಒಂದು ನಿಟ್ಟಿನೊಳಗೆ ಈ ಮಾತುಕತೆ ತಮಗ ಸಹಕಾರಿ ಆಗಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ಜೊತೆಗೆ ಈಗ ಅಖಂಡಪ್ಪ ಬೆಣ್ಣೂರ್ ಅವರು ಇದ್ದಾರೆ. ನಮಸ್ಕಾರ ಅಖಂಡಪ್ಪ ಅವರ. ನಮಸ್ಕಾರ ಸರ್. ಈಗ 15-16 ವರ್ಷಗಳಿಂದ ತಾವು ರೇಷ್ಮೆ ಕೃಷಿ ಮಾಡ್ತಾ ಇದ್ದೀರಿ. ಸುಮಾರು 10 ಎಕರೆ ಪ್ರದೇಶದೊಳಗೆ, ಬಹಳ ದೊಡ್ಡ ಪ್ರದೇಶದೊಳಗೆ ತಾವು ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಇಷ್ಟು ದೊಡ್ಡದಾದಂತಹ ಒಂದು ರೇಷ್ಮೆ ಕೃಷಿಯನ್ನ ಮಾಡೋದು ಒಂದು ಸ್ವಲ್ಪ ದುಸ್ತರ ಅಂತಂದ್ರೂ ಕೂಡ ತಮ್ಮ ಅನುಭವ ಏನ್ ಹೇಳ್ತದೆ, ಇದ್ರ ಬಗ್ಗೆ ನಮ್ಮ ರೈತರ ಜೊತೆಗೆ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ತೀರಿ? ಸರ್, ನಾನು ಹೇಳ್ಬೇಕಂತಂದ್ರ ಮೊದಲು ರೇಷ್ಮೆ ಮಾಡುವಾಗ 3 ಎಕರೆ ಮಾಡಿದೆ ಸರ್. 3 ಎಕರೆ ಮಾಡಿದೆ ಅಂದ್ರ 3 ಎಕರೆ ನೋಡ್ಬೇಕಂತೇಳಿ ಫಸ್ಟ್ ಟೈಮ್ 3 ಎಕರೆ ಮಾಡ್ಬಿಟ್ಟೆ ಸರ್. ಅದ್ ಮುಂದೆ ಜಾಸ್ತಿ ಯಾಕೆ ಮಾಡ್ಬೇಕು ಅನಿಸ್ತಂತಂದ್ರೆ, ಈಗ ಅಲ್ಲಿ ಮೊದಲು ನಮಗೆ ಚಕ್ಕಿ ಹುಳ ಸಿಗ್ತಿರ್ಲಿಲ್ಲ ಸರ್, ಅಲ್ಲಿಂದ ಆಮೇಲೆ ಮಾರ್ಕೆಟ್ ರಾಮನಗರ್ ಸರ್, ಅದಕ್ಕೆ ನಾವು ಹೋಗಕ್ ಬರಕ್ಕೆ ಇದು ಅನುಕೂಲ ಆಗುತ್ತೆ ಅಂತೇಳಿ ದೊಡ್ಡ ಪ್ರಮಾಣದಲ್ಲೇ ಯೋಚನೆ ಮಾಡಿದೆ ಸರ್. ನಾನು ಅಂದ್ರೆ ಒಮ್ಮೆ ನಾನು ಬಾಡಿಗೆ ಉಳಿತಾಯ ಆಗ್ತದೆ ಸರ್, ಅಲ್ಲಿಂದ ಹುಳ ತರಲಿಕ್ಕೆ ಆಮೇಲೆ ಮಾರ್ಕೆಟ್ಗೆ ಹೋಗ್ಲಿಕ್ಕೆ. ನನಗೆ ಯಾರು ರೈತರು ಇಲ್ಲ ಅಂದ್ರು, ನಾನು ಮಾಡುವಾಗ ಇಲ್ಲಿ ಯಾರು ರೇಷ್ಮೆ ಇರಲಿಲ್ಲ ಸರ್. ನಾನು ಒಯ್ಯಕ್ಕೆ ತರಕ್ಕೆ ನನಗೆ ಅಟ್ಲೀಸ್ಟ್ ನನಗೆ ಅನುಕೂಲ ಆಗುತ್ತೆ, ಒಂದು 5 ಕ್ವಿಂಟಲ್ ಒಂದು 8 ಕ್ವಿಂಟಲ್ 10 ಕ್ವಿಂಟಲ್ ಬೆಳಿಬೇಕಂತ ವಿಚಾರ ಇಟ್ಟುಕೊಂಡು ನಾನು ದೊಡ್ಡ ಪ್ರಮಾಣದಲ್ಲೇ ಮಾಡಿಬಿಟ್ಟೆ ಸರ್. ಅಂದ್ರೆ ನೀವು ಮಾಡುವಂತಹ ಸಂದರ್ಭದೊಳಗೆ ಯಾರು ರೇಷ್ಮೆ ಬೆಳೆಗಾರ ಇರಲಿಲ್ಲ, ಆದ್ರೆ ನೀವು ಶುರು ಮಾಡಬೇಕಾದಂತಹ ಸಂದರ್ಭದೊಳಗೆ ನಿಮಗೆ ರೇಷ್ಮೆ ಬಗ್ಗೆ ಏನಾದರೂ ಮಾಹಿತಿ ಇತ್ತ? ರೇಷ್ಮೆ ಬಗ್ಗೆ ಮಾಹಿತಿ ಸ್ವಲ್ಪ ರೇಡಿಯೋದಾಗ ಕೇಳಿದ್ದೇನೆ ಸರ್. ಆಕ್ಚುಲಿ ರೇಷ್ಮೆ ಇದು ನಾನು 2005 ಸರ್ ಗುಲ್ಬರ್ಗಾದಿಂದ ಒಂದು ರೇಡಿಯೋ ಜಾಸ್ತಿ ಕೇಳ್ತಿ ಸರ್. ಅವಾಗ ರೇಷ್ಮೆ ಕೃಷಿ ಬದುಕಿಯ ಖುಷಿ ಅಂತ ಒಂದು ಕಾರ್ಯಕ್ರಮ ಇನ್ನೂ ಆದ್ರೆ ಐತೆ ಸರ್, ನನ್ನ ಗಾಡಿಯಲ್ಲಿ ಇನ್ನೂ ಬರ್ಸಿದ್ದೀನಿ ಸರ್ ಅದನ್ನು. ಹ್ಞೂ ಸರ್, ಅದನ್ನ ಭಾಳ ತುಂಬ ಕೇಳ್ತಿದ್ದೆ ಸರ್, ನಮ್ಮಲ್ಲಿ ಯಾರು ರೇಷ್ಮೆ ಮಾಡಿಲ್ಲ, ನಾನು ಯಾಕೆ ಹೊಸದು ಮಾಡಬಾರ್ದು, ಈಗ ಎಲ್ಲರೂ ಉಳ್ಳಾಗಡ್ಡೆ ಬಿಡ್ತಾರೆ, ಗೊಂಜಲ್ ಬೆಳಿತಾರೆ, ಕಬ್ಬು ಬೆಳಿತಾರೆ, ನಾನು ಯಾಕೆ ಹೊಸದು ಮಾಡಬಾರ್ದು, ಲಾಭ ಲಕ್ಷಣ ಮಾತು ಬೇರೆ, ಹೊಸದ ವೆರೈಟಿ ಆಗುತ್ತೆ ಅಂತೇಳಿ ನಾನು ರೇಷ್ಮೆನ ಒಟ್ಟು ಆಯ್ಕೆ ಮಾಡ್ಕೊಂಡೆ ಸರ್. ಅಂದ್ರೆ ಒಂದು ರೇಡಿಯೋದ ಕಾರ್ಯಕ್ರಮ ನಿಮಗೆ ಪ್ರೇರಣೆ ನೀಡಿ ರೇಷ್ಮೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರುವಂಗೆ ಮಾಡಿತು ಅಂತಂದಂಗಾಯ್ತು. ಬಹಳ ಸಂತೋಷ ಆಯ್ತು ಈ ಮಾತನ್ನ ಕೇಳಿ. ಮತ್ತೆ ಯಾವ ರೀತಿ ನೀವು ಮುಂದುವರೆದ್ರಿ ಸರ್? ಆಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ರಗಡೆ ಎದುರಾದ್ರು ಸರ್ ನನಗೆ. ಅವಾಗ ನಾನು ಆಫೀಸ್ ಹುಡ್ಕಾಡ್ಬೇಕಂತ ತುಂಬಾ ಕಷ್ಟಪಟ್ಟೆ ಸರ್. ನನಗೆ ಒಂದು ಮೊಬೈಲ್ ಇರಲಿಲ್ಲ ಆ ಟೈಮ್ದಲ್ಲಿ. ನಾನು ಹಂಗೆ ರೇಷ್ಮೆ ಕೃಷಿ ಮಾಡ್ಬೇಕಂದ್ರೆ ರೇಷ್ಮೆ ಇಲಾಖೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಿದ್ರು ಸರ್. ಅವಾಗ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಬಿಜಾಪುರಕ್ಕೆ 2 ದಿನ ಹೋಗಿನಿ ಸರ್ ನಾನು ರೇಷ್ಮೆ ಆಫೀಸ್ ಹುಡ್ಕಾಡ್ಲಿಕ್ಕೆ. ಆಮೇಲೆ ತಿರ್ಗಾ ಬಾಗೇವಾಡಿಗೆ ಒಂದಿನ ಹೋಗಿನಿ ಸರ್. ಅವರು ಒಬ್ರು ನಂಬರ್ ಕೊಟ್ರು, ಇಲಾಖೆಯವ್ರು ನಂಬರ್ ಕೊಟ್ರು, ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಬಂದು ನನಗೆಲ್ಲ ಉಳಿದಿದ್ದೆಲ್ಲ ಅವ್ರ ಮುಖಾಂತರ ಮಾಡಿದೆ ಸರ್. ಅವ್ರ ಮಾರ್ಗದರ್ಶನದಲ್ಲೇ ನಾ ರೇಷ್ಮೆ ಸ್ಟಾರ್ಟ್ ಮಾಡಿದೆ ಸರ್. ಈಗ ಮೊದಲೇ ಸಲ ನೀವೇನು ರೇಷ್ಮೆ ಬೆಳೆದ್ರಿ, ಅದನ್ನ ಮಾರ್ಕೆಟಿಗೆ ತಗೊಂಡು ಹೋದಾಗ ರೇಟ್ ಏನಿತ್ತು, 1 ಕ್ವಿಂಟಲ್ ರೇಟ್ ಏನಿತ್ತು, ಮತ್ತೆ ಈಗ ಬರುವಂತಹ ರೇಟ್ ಏನಿದೆ, ಎಷ್ಟು ವ್ಯತ್ಯಾಸಗಳು ತಂತ್ರಜ್ಞಾನದೊಳಗಾಗಿದೆ, ಮಾರ್ಕೆಟಿಂಗ್ ಒಳಗಾಗಿದೆ, ರೇಟ್ ನೊಳಗಾಗಿದೆ, ಮತ್ತೆ ಏನು ವ್ಯವಸ್ಥೆ ಬದಲಾವಣೆ ಆಗಿದೆ ಇಲ್ಲಿ ತನಕ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಅವಾಗ ಸರ್ ನಾನು ಫಸ್ಟ್ ನಾನು 70 ರೂಪಾಯಿ ಕೆಜಿ ಮಾರಿನಿ ಸರ್. 1 ವರ್ಷವರೆಗೆ 2007-08 ಸರ್ ಇಡೀ 1 ವರ್ಷ 10 ಬೆಳೆ ಬೆಳೆದ್ರು 100 ರೂಪಾಯಿ ಮಾರಿಲ್ಲ ಸರ್. ಅವಾಗ 70, 80, 90, 70 ಇಷ್ಟೇ ಮಾರಿದೆ ಸರ್. ಅವಾಗ ಅಷ್ಟು ತುಂಬ ಕಡಿಮೆ ಇತ್ತು ಸರ್. ಅವಾಗ ಅಷ್ಟೇ ದೊಡ್ಡ ಅಮೌಂಟ್ ಅನಿಸ್ತಿತ್ತು ಸರ್, ತಿಂಗಳಿಂದ 20,000 ಒಂದು ದೊಡ್ಡ ಅಮೌಂಟ್ ಅನಿಸ್ತಿತ್ತು ಸರ್ ನನಗೆ ಅವಾಗ. ಇವಾಗಂತೂ ಸರ್ ರೇಟ ಜಾಸ್ತಿ ಆಗ್ಬಿಟ್ಟದೆ ಸರ್. ಈಗಂತೂ ರೇಟ ಮಿನಿಮಮ್ ಸರ್ 500-600 ಎವರೇಜ್ ಇಟ್ಟಂತೂ ಮಾರ್ತೈತೆ ಸರ್. ಈಗ ನೀವು ಸಾಗಾಟದ್ದು ಅದೇನು ಸಮಸ್ಯೆ ಆಗಂಗಿಲ್ಲ, ಅಲ್ಲಿ ತನಕ ಹೋಗಿ ಮಾರಾಟ ಮಾಡಿ ಬರುವಂತದ್ದು, ಇಲ್ಲಿಂದ ತಗೊಂಡು ಹೋಗ್ಬೇಕು, ನಿಮ್ಮ ಜೊತೆಗೆ ಇನ್ನಷ್ಟು ಜನ ರೈತರಿದ್ದು ಅಂತಂದ್ರೆ ಅವ್ರದನ್ನು ಕೂಡಿಸ್ಕೊಂಡು ನೀವು ತಗೊಂಡು ಹೋಗಿ ಮಾರಾಟ ಮಾಡಿದ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಶನ್ ದೊಳಗೆ ಉಳಿತಾಯ ಆಗುವಂತಹದ್ದು ವ್ಯವಸ್ಥೆ ಆಗ್ತಿತ್ತು. ಇದನ್ನ ಯಾವ ರೀತಿ ನಾವು ಮಾಡ್ತಾ ಇದ್ರಿ ಸರ್? ಇದನ್ನು ಟ್ರಾನ್ಸ್ಪೋರ್ಟ್ ಒಯ್ದು ಅಂತಂದ್ರೆ, ಈಗ ನಾನೊಂದು ಗೂಡ್ಸ್ ಗಾಡಿ ಮಾಡಿದೆ ಸರ್, 2 ಗೂಡ್ಸ್ ಗಾಡಿ ಮಾಡಿದೆ ಸರ್. ಈ ರೈತರು ಎಲ್ಲರೂ ಏಕ ಕಾಲಕ್ಕೆ ಹುಳ ಹಾಕೋದು, ರೈತರು ಏಕ ಕಾಲಕ್ಕೆ ಎಲ್ಲರೂ ಒಯ್ದು ಸರ್. ಒಬ್ಬ ರೈತನಿಗೆ ಇಲ್ಲಿದಿಂದ ಒಂದು ಕ್ವಿಂಟಲ್ ಮಾರ್ಕೊಂಡ್ ಬರೋಕೆ ಸುಮಾರು ಒಂದು 15,000 ರೂಪಾಯಿ ರೂಪಾಯಿ ಅಷ್ಟೇ ಖರ್ಚಾಗ್ತದೆ ಸರ್. ಇವಾಗ ಹಂಗೆ ಸರ್ ಅನುಕೂಲ ಐತ್ರಿ. ಇತ್ತಿತ್ತಲಾಗಿನೋ ಸ್ವಲ್ಪ ಕಂಪ್ನಿಯವ್ರು ಬಂದಿದ್ದಾರೆ ಸರ್, ಈ ವ್ಯವಸ್ಥೆ ಅಂತೂ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ರೈತರು ಒಬ್ಬರೇ ಬೆಳೆದ್ರು, ಇವತ್ತು ಒಂದೇ ಕ್ವಿಂಟಲ್ ಬೆಳೆದು 50 ಕೆಜಿ ಬೆಳೆದ್ರು ಟ್ರಾನ್ಸ್ಪೋರ್ಟ್ದು ಏನು ತೊಂದರೆ ಇಲ್ಲ ಸರ್ ಸದ್ಯಕ್ಕೆ. ಆಮೇಲೆ ಚಾಕಿ ಉಳಿದು ಪ್ರಾಬ್ಲಮ್ ಇಲ್ಲ ಸರ್. ಈಗೆಲ್ಲ ಇಲ್ಲಿ ಚಾಕಿ ಲೋಕಲ್ ಎಲ್ಲ ಚಾಕಿ ಸಿಗ್ತಾವೆ ಸರ್, ಮನೆಗೆ ಹುಳ ಬರ್ತಾವೆ ಸರ್. ಆಮೇಲೆ ಗಾಡಿಗೆ ಒಂದು ಗಾಡಿಗಳಿಗೆ ಹೋಗತ್ತಾರ ಸರ್, ಒಂದು ದಿವಸ ಬಿಟ್ಟು ಗಾಡಿಗಳಂತೂ ಹೋಗ್ತಾವೆ ಸರ್. ಮಾರ್ಕೆಟ್ದಂತೂ ಈ ಸದ್ಯಕ್ಕೆ ಯಾರು ರೈತರಿಗೆ ತೊಂದರೆ ಇಲ್ಲ ಸರ್. ಈಗ ನೋಡ್ರಿ, ತಾವು 10 ಎಕರೆ ಜಮೀನೊಳಗೆ ಈ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ರಿ, ಮತ್ತು ಇಷ್ಟು ಹೆಚ್ಚಿನ ಪ್ರಮಾಣದ ಹುಳುಗಳನ್ನು ಕೂಡ ತಾವು ಸಾಕಬೇಕು, ಭಾಳಷ್ಟು ಆರೈಕೆ ಮಾಡಬೇಕಾಗ್ತದೆ, ಕೇರ್ ಮಾಡಬೇಕಾಗ್ತದೆ. ನಿಮ್ಮ ಕೆಲಸದೊಳಗೆ ಮತ್ತೆ ಯಾರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಈಗ ನಮ್ಮ ತಮ್ಮರು ನಮ್ಮ ಮನೆಯವರು ಸರ್, ಇಷ್ಟೇ ನಾವು. ಆಮೇಲೆ ಬೇಕಿದ್ರೆ 1-2 ಆಳುಗಳು ತೊಗೋತೀನಿ ಸರ್, ಇಷ್ಟ ತೊಗೊಂಡು ಕೇಸಿ ನಾನು ಮಾಡ್ಕೋತ ಹೋಗ್ತೀನಿ ಸರ್. ಈಗ 10 ಎಕರೆ ಅಂದ್ರೆ ನನಗೆ ವಜ್ ಅನ್ಸಂಗಿಲ್ಲ ಸರ್. ಅವಾಗ ನಾವು 10 ಎಕರೆ ಒಂದು 5-5 ಎಕರೆ ಮೇಯಿಸಿದ್ರು ಸುಮಾರು ಒಂದು 1,000 ಲಿಂಕ್ ಸರ್ ಹಾಕಬೇಕಾಗತ್ತೆ ಸರ್. ಅದಕ್ಕೆ ನಾನು ಏನು ಮಾಡಿದೆ, 20 ದಿವಸಕ್ಕೆ ಒಂದು ಬೆಳೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಪ್ರತಿ 20 ದಿವಸಕ್ಕೆ ಒಂದು ಬೆಳೆ ಸರ್, ಅಂದರೆ ಸುಮಾರು ಒಂದು ವರ್ಷದಲ್ಲಿ 15 ಬೆಳೆ ಬೆಳಿತೀನಿ ಸರ್ ನಾನು. ಈಗ ಅಂದ್ರೆ ಲೇಬರ್ ಕಡಿಮೆ, ನಮ್ಮ ಮನೆಯೊಳಗೆ ಲೇಬರ್ನಾಗ ನಾನು ಮಾಡ್ಕೋಬೇಕು ಸರ್. ಆ ಥರ 500 ಲಿಂಕ್ಸ್ ತರ್ತೀನಿ ಸರ್. ಇದನ್ನ ಚಂದ್ರಕ್ಕೆ ಇಡೋ ಟೈಮ್ಗೆ ಮತ್ತೆ ಹುಳ ತಂತು ಮತ್ತೊಂದು 500 ತರ್ತೀನಿ ಸರ್. ಅಂದ್ರೆ ಜೋರ ಕೆಲಸ ಲಾಸ್ಟ್ ಒಂದು 5 ದಿವಸ ಜಾಸ್ತಿ ಇರ್ತದೆ ಸರ್ ಜೋರ. ಆ ಟೈಮ್ದಾಗ ನಮಗೆ ಹೆಲ್ಪ್ ಆಕದ ಅಂತ ಹೇಳ್ಬಿಟ್ಟು ನಾನು 500 ಮಾಡ್ತೀನಿ ಸರ್. ಹಿಂಗಾಗಿ ಮನೆಯವ್ರು ಅಷ್ಟ ಮಾಡ್ತೀವಿ ಸರ್. ಬೇರೆದವರು 1-2 ಲೇಬರ್ ಅಷ್ಟೇ ತೊಗೋತೀನಿ ಸರ್. ಆಮೇಲೆ ಎಲ್ಲ ಟ್ಯಾಕ್ಟ್ರುಗಳ ಮೇಲೆ ಕೆಲಸ ಮಾಡ್ತೀವಿ ಸರ್. ಎಲ್ಲ ಮಷಿನರಿ ಇದಾವೆ ಸರ್, ಉಳುಮೆ ಮಾಡೋದಾಗಲಿ, ಸೊಪ್ಪು ತರೋದಾಗಲಿ, ಹಿಂಗೆಲ್ಲ ಆಗಿ ನನಗೆ ಔಷಧಿ ಹೊಡಿದಾಗಲಿ ಪ್ರತಿಯೊಂದಕ್ಕೂ ನಾವು ಮಷಿನರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಹಿಂಗಾಗಿ ನನಗೆ ಲೇಬರ್ ಮ್ಯಾಗ ಭಾಳ ಡಿಪೆಂಡ್ ಇಲ್ಲ ಸರ್ ನಾನು. ಅಂದ್ರೆ ಮನೆ ಮಂದಿನೇ ಕೂಡಿ ಎಲ್ಲ ನೀವು ಒಕ್ಕಲತನ ಮಾಡ್ತಾ ಇದ್ರಿ, ಅದರಿಂದ ನಿಮಗೇನು ಸಮಸ್ಯೆ ಆಗಿಲ್ಲ. ಮತ್ತು ನಿಮಗೆ ಎಷ್ಟು ಯಾವ ಟೈಮಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೋತ ಹೋಗ್ತಾ ಇದ್ರಿ, ನಿಮಗೆ ಮೀರೋದಕ್ಕಿಂತ ಹೆಚ್ಚಿಗೆ ನೀವು ಮಾಡೋದಕ್ಕೆ ತಯಾರಿಲ್ಲ, ಹೌದಾ? ಅಂದ್ರೆ ನಿಮಗೆ ಎಷ್ಟಾಗ್ತದೆ ಈಗ ಸದ್ಯಕ್ಕೆ 1ನೇ ಹಂತದೊಳಗೆ ಎಷ್ಟಾಗ್ತದೆ, 2ನೇ ಹಂತದೊಳಗೆ ಎಷ್ಟಾಗ್ತದೆ, ಅಷ್ಟು ಮಾಡ್ಕೋತ ಹೋಗ್ತಾ ಇದ್ರಿ ತಾವು? ಹೌದು ಸರ್ ಅಷ್ಟೇ ಮಾಡ್ಕೋತ ಹೋಗ್ತಾ ಇದ್ದೀನಿ ಸರ್. ಹೆಚ್ಚಿನ ವಜ್ಜಿ ಮಾಡ್ಕೊಳ್ತಾ ಇಲ್ಲ ನೀವು? ಇಲ್ಲ ಸರ್, ವಜ್ಜಿ ಆಗುವಂಗೆ ಮಾಡ್ಕೊಳ್ತಾ ಇಲ್ಲ ಸರ್ ನಾವು. ಇಲ್ಲ ಸರ್. ಈಗ ಇದ್ರ ಬಗ್ಗೆ ಇತ್ತೀಚಿನ ದಿವಸದೊಳಗೆ ಸಾಕಷ್ಟು ಬೆಳವಣಿಗೆಗಳು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಆಗಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಏನೇನು ತಾಂತ್ರಿಕವಾಗಿ ನೀವು ಈ 15 ವರ್ಷದೊಳಗೆ ಬದಲಾವಣೆ ಕಂಡಿರಿ, ಹುಳುಗಳ ಬೆಳವಣಿಗೆ ಒಳಗೆ, ಅವುಗಳ ಆರೈಕೆ ಮಾಡೋದ್ರೊಳಗೆ, ಅವುಗಳಿಗೆ ಆಹಾರವನ್ನು ಕೊಡುವಂತಹ ಒಂದು ನಿಟ್ಟಿನೊಳಗೆ, ಆಮೇಲೆ ಸೋಂಕು ಹತ್ತಬಾರ್ದಲ್ಲ ಹುಳುಗಳಿಗೆ, ರೋಗ ಬರಬಾರದು, ಈ ನಿಟ್ಟಿನೊಳಗೆ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆಯನ್ನು ನೀವು ನೋಡಿರಿ ಸರ್? ಇತ್ತಿತ್ತಲಾಗಿ ಅಂತರೂ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಮೊಟ್ಟೆ ಬರ್ತಾವ ಸರ್. ಕ್ವಾಲಿಟಿ ಮೊಟ್ಟೆ ಬರೋದ್ರಿಂದ ಒಳ್ಳೆ ಮೊಟ್ಟೆ ಬರೋದ್ರಿಂದ ಬೆಳೆ ಚೆನ್ನಾಗಿ ಬರ್ತಾವ್ರಿ ಸರ್. ನಾವು ಹೊಲಕ್ಕೆ ಸಾವಯವ ಮಾಡೋದ್ರಿಂದ ನಮಗೆ ರೋಗಗಳು ಭಾಳ ಕಂಟ್ರೋಲ್ ಆಯ್ತು ಸರ್. ನನಗೆ ಹೆಚ್ಚುವಲಿ ಹೇಳಬೇಕಂದ್ರೆ ವರ್ಷನಾಗ 1 ಬೆಳೆ ಅಥವಾ 2 ಬೆಳೆ ಏನೋ ಸ್ವಲ್ಪ ವ್ಯತ್ಯಾಸ ಆಗ್ತಾವೆ ಸರ್. ಅಂದರೆ ಬೆಳೆ ಫೇಲ್ ಅಂತೂ ಆಗಂಗಿಲ್ಲ ಸರ್ ನಮ್ಮ ದುಡ್ಡಿದ ಪಗಾರ ಅಥವಾ ನಮ್ಮ ಖರ್ಚಿಗಂತೂ ಎಲ್ಲ ಹೋಗ್ತದೆ ಸರ್. ಇದರ ಲಾಸ್ ಅಂತೂ ಆಗಂಗಿಲ್ಲ ರೀ ಸರ್. ಹಿಂಗಾಗಿ ಅವಾಗಿಂದಕ್ಕಿಂತನೂ ಇವಾಗ ಸ್ವಲ್ಪ ಔಷಧಿಗಳದಾವ್ರಿ ಸರ್. ಈಗೆಲ್ಲ ಕೆಲವೊಂದು ಔಷಧ ಬ್ಲೀಚಿಂಗ್ ಅವು ಇವು ಕೆಲವೊಂದು ಔಷಧಿಗಳದಾವ ಸರ್, ಪೌಡ್ರ್ಗಳು ಬಂದಾವು, ಅವನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮಗೇನೋ ಬೆಳೆಗಳು ಏನು ಸಮಸ್ಯೆ ಆಗಂಗಿಲ್ಲ ರೀ ಸರ್. ಈಗ ರೇಷ್ಮೆ ಹುಳುಗಳನ್ನು ಆರೈಕೆ ಮಾಡೋದು ಒಂದು ಸ್ವಲ್ಪ ಅದಕ್ಕೆ ನಾವು ಕಾಳಜಿ ವಹಿಸಬೇಕಾಗ್ತದೆ ಅಂತೇಳಿ ಹೇಳ್ತಾರೆ. ಯಾಕಂತಾರೆ, ಭಾಳ ಸೂಕ್ಷ್ಮ ಇರ್ತಾವೆ ಹುಳುಗಳು, ಅವುಗಳ ಆರೋಗ್ಯ ಕಾಪಾಡೋದು ಭಾಳ ಮುಖ್ಯವಾದಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಯಾವ ರೀತಿಯಾದಂಥ ಒಂದು ಸವಾಲುಗಳು ನಿಮಗೆ ಇಲ್ಲಿ ತನಕ ಈ ರೇಷ್ಮೆ ಕೃಷಿಯೊಳಗೆ ಬಂದಾವಂತೀರಿ? ಸವಾಲುಗಳು ಅಂದ್ರೆ ಸರ್, ಮೊದಲು ಅನುಭವ ಇರಲಿಲ್ಲಲ್ಲ ಸರ್. ಆ ಟೈಮ್ದಲ್ಲಿ ನಾವು ಬೆಳೆ ಫೇಲ್ ಆದ್ಮೇಲೆ ಇದು ಯಾಕಾಯ್ತು ಫೇಲ್ ಅದು ಯೋಚನೆ ಮಾಡ್ಬೇಕಾಗ್ತಿ ಸರ್. ಅವಾಗ ಇತ್ತಿತ್ತಲಾಗಿ ಈಗಂತೂ ಈಗ ಒಂದು 10 ವರ್ಷ ಸ್ವಲ್ಪ ಕಷ್ಟ ಅನಿಸ್ತು ಸರ್. ಒಮ್ಮೆ ಮೊಟ್ಟೆ ಪ್ರಾಬ್ಲಮ್ ಬರ್ತಿತ್ತು, ಒಮ್ಮೆ ವಾತಾವರಣ ಬರ್ತಿತ್ತು, ಅಥವಾ ನಮ್ಮ ಟೆಂಪ್ರೇಚರ್ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಹಿಂಗಾಗಿ ಬೆಳೆ ಕೆಲವೊಂದು ಭಾಳ ಕಳ್ಕೊಂಡಿದ್ದೀನಿ ಸರ್, ಅಷ್ಟೇ ನುಕ್ಸಾನ ಆಗ್ಯಾವ ಸರ್ ಅವಾಗ. ಆದ್ರೂ ನಾವು ರೇಷ್ಮೆ ಬಿಟ್ಟಿಲ್ಲ ಸರ್. ಈಗೆಲ್ಲ ಅನುಭವ ಆಗ್ಬಿಟ್ಟೈತಲ್ಲ ಸರ್. ಕರೆಕ್ಟಾಗಿ ಟೆಂಪ್ರೇಚರ್ ಕೊಡ್ತೇವೆ, ಒಳ್ಳೆ ಸೊಪ್ಪು ಕೊಡ್ತೇವೆ, ಒಳ್ಳೆ ಹುಳ ತರ್ತೇವೆ. ಈಗಂತೂ ಏನು ಸಮಸ್ಯೆ ಇಲ್ಲ ಸರ್. ಈಗ ಭಾಳ ಈಸಿ ಅದ ಸರ್ ಈಗ ಮಾಡೋದಂತ. ಈಗೇನು ಶೆಡ್ಗಳು ಇರ್ತಾವ, ಅವುಗಳಲ್ಲಿ ಸೋಂಕು ರಹಿತವಾದಂತಹ ಒಂದು ವಾತಾವರಣ ಇರಬೇಕಾಗ್ತದೆ. ಇದು ಯಾವತ್ತು ಸೋಂಕು ರಹಿತವಾಗಿ ವಾತಾವರಣ ಇರ್ತದೆ ನಿಮ್ಮಲ್ಲಿ? ಹಾ ಇರ್ತದೆ. ನಾವು ಪ್ರತಿಯೊಂದು ಬೆಳೆಗೆ 4 ಸರಿ ಔಷಧ ಹೊಡಿತೀವಿ ಸರ್. ಈಗ ಬ್ಲೀಚಿಂಗು, ಅಸ್ತ್ರ, ಅವ್ನು ಸರಿ ಪಿಟ್ಟು, ಆಮೇಲೆ ಡೆಕಾಲು, ಇವನು ಸ್ಪ್ರೇ ಮಾಡ್ತೀನಿ ಸರ್. ಇವ್ನು ಸ್ಪ್ರೇ ಮಾಡೋದ್ರಿಂದ ಎಲ್ಲ ರೋಗಾಣುಗಳೆಲ್ಲ ಸತ್ತು ಹೋಗ್ತಾವ್ರಿ ಸರ್. ಬೆಳೆಗೇನು ತೊಂದರೆ ಆಗಲ್ಲ ಸರ್. ಆಮೇಲೆ ಮೊದಲು ನಾವು ಚಾಕಿ ಮಾಡ್ಕೋತಿದ್ದೇವೆ ಸರ್. ಇವಾಗ 8 ದಿವಸದ ಮೇಲೆ ಬರ್ತಾವೆ ಸರ್ ಹುಳು. ಚಾಕಿ ಆದಮೇಲೆ 8 ದಿವಸಕ್ಕೆ ಹುಳ ಬರ್ತಾವೆ ಸರ್. ನಮ್ಮಲ್ಲಿ ಇದ್ರದ್ದು ಒಂದು 20 ದಿವಸ ಇರ್ತದೆ ಸರ್. ಹಿಂಗಾಗಿ ಅದು ಈಸಿ ಆಗ್ಬಿಡೋದು ಸರ್. ಈಗ 20 ದಿವಸದ ಬೆಳೆ ಸರ್. ಈಗ ಹುಳ ಬಂದಮೇಲೆ 20 ದಿವಸ ಬೆಳೆ ಮುಗಿತೆ ಸರ್. ಈಗ ನಿಮ್ಮ ಮನೆಯೊಳಗೆ ಎಲ್ಲರಿಗೂ ಈ ರೇಷ್ಮೆ ಹುಳುವಿನ ಜೀವನ ಚರಿತ್ರೆ ಬಗ್ಗೆ ಗೊತ್ತದ? ಅವ್ರು ಯಾವ ರೀತಿ ಅದನ್ನು ಆರೈಕೆ ಮಾಡಬೇಕು ಅಂತ ಅವ್ರೇನಾದರೂ ತಿಳ್ಕೊಂಡಿದ್ದಾರೆ ಮನೆಯೊಳಗೆ? ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು, ಸಂಬಂಧಪಟ್ಟಂಥವ್ರು ಇರ್ಬೋದು? ಹಾಂ, ತಿಳ್ಕೊಂಡಿದ್ದಾರೆ ಸರ್. ಪ್ರತಿಯೊಬ್ಬ ಎಲ್ರಿಗೂ ಗೊತ್ತದ ಸರ್. ಎಲ್ಲರಿಗೂ ಗೊತ್ತಾಗ್ಬಿಟ್ಟೆ ಸರ್. ಯಾಕಂದ್ರೆ ಈಗ 16 ವರ್ಷ ಆಯ್ತಲ್ಲ ಸರ್. ಏನು ತೊಂದರೆ ಇಲ್ಲ ಸರ್. ಎಲ್ರಿಗೂ ಈಗ ಗೊತ್ತಾಗ್ಬಿಟ್ಟೆ ಸರ್, ಯಾವಾಗ ಜ್ವರ ಕುಂಡಿರ್ತೈತಿ, ಯಾವಾಗ ಹಣ್ಣಿಗೆ ಬರ್ತೈತಿ. ನಮ್ಮ ಮನೆಯವರು ಸಂಪೂರ್ಣ ಎಲ್ರಿಗೂ ಮಾಹಿತಿ ಆಗ್ಬಿಟ್ಟೈತಿ ಸರ್. ಆಗಿದೆ ಸರ್. ಈಗ ಯಾರಾದರೂ ಬೇರೆ ರೈತರು ನಿಮ್ಮ ಕಡೆ ಬಂದು ಇಲ್ಲ ನಾನು ರೇಷ್ಮೆ ನೋಡ್ತೀನಿ ಅನ್ನುವಂಥವ್ರಿಗೆ ತಾವು ಗೈಡ್ ಮಾಡಿ ತೋರಿಸ್ತಾ ಇದ್ದೀರಿ, ನಿಮ್ಮೇನು ನೀವೇನು ಮಾಡ್ತಾ ಇದ್ದೀರಿ ಅದನ್ನೆಲ್ಲ ತೋರಿಸಿ ಅವರಿಗೆ ಇದನ್ನು ಹಿಂಗೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದೀರಿ? ಹಾಂ, ಎಲ್ಲನೂ ತೋರಿಸ್ತಾ ಇದ್ದೀನಿ ಸರ್. ಯಾರೇ ಬಂದರೂ ಎಲ್ಲ ಹುಳ ತೋರಿಸ್ತೀನಿ, ಆಮೇಲೆ ಎಲ್ಲ ತೋಟ ತೋರಿಸ್ತೀನಿ, ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ನಾ ಏನು ಮಾಡೋದು ಎಲ್ಲ ತೋರಿಸ್ತೀನಿ ಸರ್. ಆಮೇಲೆ ಮಾಡಿರಿ, ನಿಮಗೆ ಕೈಲಾದ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತೀನಿ ಸರ್. ಕೆಲವು ಜನ ಎಷ್ಟು ಜನ ಮಾಡಿದ್ದಾರೆ ಸರ್. ಈಗ 10 ಎಕರೆ ಪ್ರದೇಶದೊಳಗೆ ನೀವು ಎಷ್ಟು ಇಳುವರಿ ಎಷ್ಟು ಬರ್ತದೆ ನಿಮಗೆ ಸರ್? 100 ಮೊಟ್ಟೆಗೆ ನಾನು 80 ಕೆಜಿ ಇಳುವರಿ ಸರ್. 60-80 ಕೆಜಿ ಸರ್. ಕೆಲವೊಮ್ಮೆ 90 ಆಗುತ್ತೆ, ಕೆಲವೊಮ್ಮೆ 50 ಆಗುತ್ತೆ, ಕಡಿಮೆ ಸರ್ 50 ಆಗುತ್ತೆ. ಸರಾಸರಿ 70 ಕುಂಡಿರ್ತೈತಿ ಸರ್ ನಮಗೆ. ಒಂದು ಎಕರೆಗೆ ಸರ್ ನಂದು 2 ಕ್ವಿಂಟಲ್ ಆಗುತ್ತೆ ಸರ್. ಒಂದು ಎಕರೆಗೆ 2 ಕ್ವಿಂಟಲ್ ಆಗುತ್ತೆ ಸರ್. ಸರಾಸರಿ ನಿಮಗೆ 500-600 ರೂಪಾಯಿ ರೇಟ್ ಬೀಳ್ತದೆ? ಹೌದು ಸರ್. ಈಗ 500-700 ತನಕ ರೇಟ್ ನಡೆದೈತೆ ಸರ್. ಈ ವರ್ಷನಾಗಂತೂ ರೇಟ್ ಚೆನ್ನಾಗೈತ್ರಿ. ಗರಿಷ್ಠ ರೇಟ್ ಎಷ್ಟಾಗಿತ್ತು, ಕನಿಷ್ಠ ರೇಟ್ ಎಷ್ಟಾಗಿತ್ತು ಏನಾದರೂ ಗೊತ್ತದ ಸರ್? ಕನಿಷ್ಠ ಅಂದ್ರೆ ಅವಾಗ ನಾನು 100 ರೂಪಾಯಿ ಕೆಳಗಡೆ ಸರ್ ಮೊದಲು ಮಾಡಿದ್ದು. ಈ ವರ್ಷ ಅಂತೂ ಈಗ 850 ತನಕ ನನ್ನ ರೇಟ್ ಸಿಕ್ಕೈತೆ ಸರ್. ಸರಾಸರಿ 600 ಅಂತೂ ಸಿಕ್ತದೆ, 600-700 ಸಿಕ್ತದೆ, ಏನು ತೊಂದರೆ ಇಲ್ಲ ಸರ್. ಇದು 400 ಮಾರಿದ್ರೆ ನನಗೆ ಪುರೋಟ ಐತೆ ಸರ್. ಯಾಕಂದ್ರೆ ನಾನು ಸಾವಯವ ಸಂಪೂರ್ಣ ಸಾವಯವ ಮಾಡಾತೀನಿ ಸರ್. ನನ್ನ ಖರ್ಚು ಪೂರ್ಣ ಕಡಿಮೆ ಸರ್. ಹೊರಗಿನ ತರೋದು ಏನೂ ಇಲ್ಲ ಸರ್. ನಾನು ತರೋದು ಒಂದು ಸುಣ್ಣ, ಪೇಪರು, ಹುಳು ಸರ್, ಇವು ಇಷ್ಟೇ ತರೋದು ಸರ್. ಉಳಿಕಿದ್ದು ಏನೂ ಕೊಂಡ್ಕೊಂಡು ಬರೋಂಗಿಲ್ಲ ಸರ್. ನಾನು ಎಲ್ಲ ನಿಮ್ಮ ಕಡೆನೇ ಅದಾವೆ ಎಲ್ಲ. ಏನು ನೀವು ಕೊಡಬೇಕಂತೀರಿ ಅದೆಲ್ಲ ನಿಮ್ಮ ಕಡೆನೇ, ನಿಮ್ಮ ಹೊಲದಿಂದನೇ ಸಿಗ್ತದೆ ಎಲ್ಲ, ಅದನ್ನೇ ಉಪಯೋಗ ಮಾಡ್ತಾ ಇದ್ದೀರಿ? ಹೌದು ಸರ್. ಈಗ ಹೌದು ಸರ್. ವೇಸ್ಟ್ ಇದೇನು ಕಟ್ಟಿಗೆ ಬರ್ತಲ್ಲ, ಇದನ್ನೆಲ್ಲ ಸ್ವಲ್ಪ ಚಾಪ್ ಕಟ್ಟರಕ್ಕೆ ಹಾಕಿ ಗೊಬ್ಬರ ಮಾಡಿ ಅದಕ್ಕೆ ವೇಸ್ಟ್ ಡಿಕಂಪೋಸ್ ಸ್ಪ್ರೇ ಮಾಡಿ ಗೋಕುಪ್ರಮಂತ ಸ್ಪ್ರೇ ಮಾಡಿ ಇದೇನು ಮಾಡ್ಕೋತೀನಿ ಸರ್ ಎಲ್ಲ. ಹಿಂಗಾಗಿ ನಾನು ಹೊರಗಡೆ ಕೊಂಡ್ಕೊಂಡ್ಬರೋದಂತೂ ಏನೂ ಇಲ್ಲ ಸರ್. ನಿಮಗೆ ಹೆಂಗೆ ಅನಿಸ್ತದೆ, ನೀವೇನು ತೊಗೊಳ್ತಾ ಇದ್ದೀರಿ ಇಳುವರಿ ಅದು ಚಲೋ ಅದ ಅಂತ ಅನಿಸ್ತದನೋ, ಅಥವಾ ಇನ್ನೂ ಹೆಚ್ಚಿಗೆ ಮಾಡ್ಬೋದು ನಾವು ಇಳುವರಿ, ಇದರೊಳಗೆ ಸಾಕಷ್ಟು ಅವಕಾಶ ಅದ ಅಂತ ಅನಿಸ್ತದೆ ನಿಮಗೆ ಸರ್? ಪ್ರಯತ್ನ ಪಟ್ಟರೆ ಇನ್ನೂ ಜಾಸ್ತಿ ಬರ್ತೈತ್ರಿ ಇಳುವರಿ. ನನಗೆ ಆಗೋದು ಸರ್, ಏರಿಯಾ ಜಾಸ್ತಿ ಇರೋದ್ರಿಂದ, ನಾವು ಇಬ್ಬರೇ ಅಣ್ಣ ತಮ್ಮ ಇಬ್ಬರೇ ಇರೋದ್ರಿಂದ ನನಗೆ ಇದಕ್ಕಿಂತ ಇನ್ನೂ ಮಾಡೋಕ್ಕಾಗ್ತಾಯಿಲ್ಲ. ಈಗ 1 ಎಕರೆ 2 ಎಕರೆ ಮಾಡಿದವರು ಸರ್ ಜಾಸ್ತಿ ಇನ್ನೂ ತೊಗೋತಾರೆ ಸರ್. ನನಗೆ ಅಷ್ಟೊಂದು ಆಗ್ತಾಯಿಲ್ಲ ಸರ್. ನನಗೆ 70-80-100 ಮೊಟ್ಟೆಗೆ ಬರ್ತೈತೆ ಸರ್. ಈಗ ಸಾಕಷ್ಟು ರೈತರು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ದಾಳಿಂಬೆ ಬೆಳೀತಾರೆ, ಚಿಕ್ಕು ಬೆಳೀತಾರೆ, ದ್ರಾಕ್ಷಿ ಬೆಳೀತಾರೆ, ಕಬ್ಬು ಬೆಳೀತಾರೆ. ನಿಮಗೆ ಯಾವಾಗಾದರೂ ಅನಿಸ್ತಾ ನಾನು ರೇಷ್ಮೆ ಬಿಟ್ಟು ಬೇರೆ ಬೆಳೆ ಬೆಳಿಬೇಕು ಅನ್ನುವಂಥದ್ದು ಯಾವಾಗಾದರೂ ಅನಿಸ್ತಾ ಅಥವಾ ಅನಿಸಿಲ್ಲ? ಇಲ್ಲ ಸರ್, ಯಾವಾಗಲೂ ಬೇರೆ ಬೆಳೆ ಯಾವುದು ಇಂಟ್ರೆಸ್ಟ್ ಬರಲಿಲ್ಲ ಸರ್ ನನಗೆ. ಯಾಕಂದ್ರೆ ಸರ್ ನಾನು ಮೊದಲು ಎಲ್ಲ ಮಾಡೀನಿ ಸರ್. ನಂದು ದಾಳಿಂಬೆ ಇತ್ತು ಸರ್ ಮೊದಲು, ಆಮೇಲೆ ಉಳಿದಿದ್ದಿಲ್ಲ ಮೆಕ್ಕೆಜೋಳ, ಉಳ್ಳಿಗಡ್ಡಿ, ಇವನ್ನೆಲ್ಲ ಬೆಳೀತಿದ್ದೆ ಸರ್. ಎಷ್ಟೋ ಮಾಡಿದ್ರು ಸರ್ ಅದರಲ್ಲಿ ಉಳಿತಾ ಇರಲಿಲ್ಲ ಸರ್. ಇದು 1 ತಿಂಗಳ ಬೆಳೆ ಇರೋದ್ರಿಂದ ನಮಗೆ ಪಗಾರ ದುಡ್ದಿದ್ದ ಪಗಾರ ಬರ್ತೈತೆ ಸರ್. ಅಟ್ಲೀಸ್ಟ್ ಆ ಬೆಳೆ ಒಳಗೆ ಹೋದ್ರೆ ಸರ್ ಪೂರ್ಣ ಹೋಗ್ಬಿಡ್ತೈತೆ. ಅದು 4 ತಿಂಗಳ ಬೆಳೆ ಸರ್, ಇದು 1 ತಿಂಗಳ ಬೆಳೆ ಸರ್. 1 ತಿಂಗಳ ಬೆಳೆ ಏನಾದ್ರೂ ಫೇಲ್ ಆದ್ರೆ ಸರ್ ಮುಂದಿನ ತಿಂಗಳು ನಾವು ತಗೋತೇವೆ ಸರ್. ಆದ್ರೆ ಹಂಗಿಲ್ಲ ಸರ್, ಒಂದು ಬೆಳೆ ಹೋಯ್ತಂದ್ರೆ ಈ ವರ್ಷ ಮುಗೀತು ಸರ್, ಮತ್ತೆ ಮುಂದಿನ ವರ್ಷನ ಆಗ್ಬಿಡ್ತೈತೆ ಸರ್. ಹಿಂಗಾಗಿ ನನಗೆ ಬೇರೆ ಈಗ ಈರುಳ್ಳಿ 20,000 ಹೋಯ್ತು ಸರ್, ನನಗೆ ಇಂಟ್ರೆಸ್ಟ್ ಬರಲಿಲ್ಲ ಸರ್. ದ್ರಾಕ್ಷಿ ಅವರು ಎಷ್ಟು 5 ಲಕ್ಷ 10 ಲಕ್ಷ ಸಿಗ್ತು, ನನಗೆ ಇಂಟ್ರೆಸ್ಟ್ ಇಲ್ಲ ಸರ್. ರೇಷ್ಮೆ ಬಿಟ್ಟರೆ ನನಗೆ ಯಾವುದು ಬೆಳೆಗೆ ಇಂಟ್ರೆಸ್ಟ್ ಇಲ್ಲ ಸರ್. ನಾವು ನೋಡ್ತಾ ಇದ್ದೀವಿ ಕೃಷಿ ಮೇಲೆ ವಾತಾವರಣದ ಪ್ರಭಾವ ಭಾಳ ಇರ್ತದೆ. ವಾತಾವರಣದೊಳಗೆ ಆಗುವಂತಹ ಬದಲಾವಣೆಗಳು, ಮಳೆ ಹೆಚ್ಚಾಯ್ತು ಅಂತಂದ್ರೆ ಸಮಸ್ಯೆ, ಮಳೆ ಆಗಲಿಲ್ಲ ಅಂದ್ರೆ ಸಮಸ್ಯೆ. ಹಿಂಗಿದ್ದಾಗ ನಿಮ್ಮ ರೇಷ್ಮೆ ಕೃಷಿಗೆ ವಾತಾವರಣದಿಂದ ಏನಾದರೂ ಸಮಸ್ಯೆ ಆಗಿದ್ದು ನಿಮ್ಮ ಅನುಭವದೊಳಗದನ? ಇಲ್ಲ ಸರ್, ಈ ರೇಷ್ಮೆಗೆ 4 ಗೋಡೆಗಳ ಮಧ್ಯೆ ಇರೋದ್ರಿಂದ ಈ ಬೆಳೆ ಸರ್. ಅಲ್ಲಿ ಬಿಸಿಲು ಬಿದ್ದರೂ ನಾವು ಕೋಲ್ಡ್ ಮಾಡ್ತೇವೆ ಸರ್. ಇಲ್ಲಿ ಚಳಿ ಇದ್ರೂ ಕಿಟಕಿ ಮುಚ್ಚಿ ಎಲ್ಲ ಹೀಟ್ ಮಾಡ್ತೇವೆ ಸರ್. ಈಗ ಎಷ್ಟೇ ಮಳೆ ಆಗಿ ವಾತಾವರಣ ವ್ಯತ್ಯಾಸ ಆಗಿ ಬೆಳೆಗೆ ಅಷ್ಟೊಂದು ಏಟ್ ಆಗಲ್ಲ ಸರ್ ಇದಕ್ಕೆ. ಯಾಕಂದ್ರೆ ನಮ್ಮ ಮನೆ ಒಳಗೆ ಸಾಕೋದ್ರಿಂದ ಇದು ಏನು ವ್ಯತ್ಯಾಸ ಆಗಲ್ಲ ಸರ್. ಏನು ತೊಂದರೆ ಹಿಪ್ಪು ನೇರಳೆ ಮೇಲೆ? ಇಲ್ಲ ಸರ್, ಹಿಪ್ಪು ನೇರಳೆ ಏನೂ ತೊಂದರೆ ಆಗಿಲ್ಲ ಸರ್. ಇಲ್ಲ ಸರ್, ಕೆಲವೊಂದು ರೋಗಗಳು ಬರ್ತಾವೆ ಸರ್, ಕೆಲವೊಂದು ಥ್ರಿಪ್ಸ್ ಅಂತೂ ಬರುತ್ತೆ. ಹಿಂಗಾಗಿ ಅದಷ್ಟೇ ಒಂದೊಂದು ಸ್ಪ್ರೇ ಮಾಡ್ಕೊಂಡ್ಬಿಡ್ತೀವಿ ಸರ್. ಅದನ್ನು ಬಿಟ್ಟರೆ ಸರ್ ಇದರ 90% ಯಾವ ರೋಗಗಳು ನಮ್ಮ ಗಾರ್ಡನ್ಗೆ ಬಂದಿಲ್ಲ ಸರ್. ಈಗ ಊಜಿನೊಣ ಅಂತ ಹೇಳಿ ಹೇಳ್ತಾರಲ್ಲ, ಊಜಿನೊಣ ಬಹಳ ದೊಡ್ಡ ಶತ್ರು ರೇಷ್ಮೆ ಹುಳಕ್ಕೆ. ಅದನ್ನ ಏನಾದರೂ ನಿಮ್ಮಲ್ಲಿ ಸಮಸ್ಯೆ ಆಗ್ಯದ ಅಥವಾ ಏನಾದರೂ ಅದಕ್ಕೆ ಬಂದಾಗ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಸರ್, ಊಜಿನೊಣ ಐತಿ ಸರ್, ನಮ್ಮಲ್ಲಿ ಹೋಯ್ತು, ಬೇರೆ ಕಡೆನೂ ಐತೆ ರೀ. ಅದು ಸುಲಭ ಉಪಾಯಗಳು ಅದಾವ ರೀ ಸರ್. ಅದಕ್ಕೇನಂದ್ರೆ ಈ ಸದ್ಯಕ್ಕೆ ಅರೋ ಅಂತ ಐತೆ ಸರ್, ಅದು ಭಾಳ 20 ರೂಪಾಯಿ ಒಂದು ಪಾಕೆಟ್ ಸರ್. ಅದು ಅಂದ್ರೆ ಬೆಲ್ಲದಲ್ಲಿ ಕಲಿಸಿ ಹಚ್ಚಿಬಿಟ್ರೆ ಸಾಕ ಸರ್, ಸ್ಪಾಟ್ನಾಗ ಇಮಿಡಿಯೇಟ್ಲಿ ಸತ್ತು ಬಿಡುತ್ತೆ ಸರ್. ಅದು ಅರೋ ಬೆಲ್ಲದಲ್ಲಿ ಕಲಿಸಿ, ಅರೋ ಅಂತೇಳಿ ಕೆಮಿಕಲ್ ಸರ್ ಅದು. ಅರೋ ಅದನ್ನ ಬೆಲ್ಲದಲ್ಲಿ ಕಲಿಸಿಬಿಟ್ಟು ಗೋಡೆಗಳಿಗೆ ಸ್ವಲ್ಪ ಹಚ್ತೀವಿ ಸರ್. ಗೋಡೆಗಳು ಹಚ್ಚಿ ಅದು ಅಟ್ರಾಕ್ಷನ್ ಆಗುತ್ತೆ ಸರ್ ಅದಕ್ಕೆ. ಅಂದ್ರೆ ಅದು ಸ್ವಲ್ಪ ಕಲರ್ಗೆ, ಅದು ಬೆಲ್ಲದ ಕಲರ್ಗೆ ಅಟ್ರಾಕ್ಷನ್ ಆಗುತ್ತೆ. 1 ನಿಮಿಷನಲ್ಲಿ ಸತ್ತು ಬಿಡ್ತೈತೆ ಸರ್ ನೋಡೋಣ ಸರ್. ಹಿಂಗಾಗಿ 100% ಕಂಟ್ರೋಲ್ ಮಾಡ್ಬೋದು ಸರ್. ಊಜಿ ಏನು ತೊಂದರೆ ಇಲ್ಲ ಸರ್, ಕಂಟ್ರೋಲ್ ಮಾಡ್ಬೋದು ಸರ್. ಇದು ಸರಳ ಅಂತಂದ್ರೆ ಸುತ್ತಮುತ್ತಲ ರೈತರಿಗೆ ಊಜಿನೊಣದಿಂದ ಏನಾದರೂ ತೊಂದರೆ ಅದನ್ನ, ಏನಾದರೂ ಸಮಸ್ಯೆ ಆಗ್ಯಾವನ ಸರ್? ಅವರು ಏನು ಮಾಡಲಿಲ್ಲ ಅಂದ್ರೆ ಸ್ವಲ್ಪ ತೊಂದರೆ ಅದಾವ್ರಿ ಸರ್, ಸಮಸ್ಯೆ ಆಗ್ತಾವ್ರಿ ಸರ್. ಅವ್ರು ಸ್ವಲ್ಪ ಕಾಳಜಿ ಮಾಡಿಬಿಟ್ರೆ, ಇಲ್ಲ ಮಂಚರದನ್ನೇ ಹಾಕೊಂಡ್ಬಿಟ್ಟು ಸ್ವಲ್ಪ ಕೆಮಿಕಲ್ ಹಚ್ಚಿಬಿಟ್ರೆ

ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಈಗ ನಮ್ಮ ಜೊತೆಗೆ ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದ ಯುವ ಕೃಷಿಕರಾಗಿರುವಂತಹ ಅನಿಲ್ ಕುಮಾರ್ ಮಾಳಿಯವರು ನಮ್ಮ ಜೊತೆಗಿದ್ದಾರೆ. ಅನಿಲ್ ಕುಮಾರ್ ಅವರು ಮುಖ್ಯವಾಗಿ ದ್ರಾಕ್ಷಿಯನ್ನ ಬೆಳೀತಾ ಇದ್ದಾರೆ. ಅವರ ಸಹೋದರರ ಜೊತೆ ಕೂಡಿ ಸುಮಾರು 10 ಎಕರೆ ಪ್ರದೇಶದೊಳಗೆ ಅವರ ಹೊಲ ಇದೆ. ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ, ವಿಶೇಷವಾಗಿ ದ್ರಾಕ್ಷಿ ಮತ್ತು ತರಕಾರಿಗಳನ್ನು ಅವರು ಬೆಳೀತಾ ಇದ್ದಾರೆ. ಅವರು ಬಿ ಎ ಡಿಗ್ರಿಯನ್ನು ಪಡೆದಿದ್ದಾರೆ. ಬಿ ಎ ಡಿಗ್ರಿ ಆದ ನಂತರ ಕೃಷಿಯೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಅನುಭವಗಳನ್ನು ನಾವು ಕೇಳೋಣ. ನಮಸ್ಕಾರ ಅನಿಲ್ ಕುಮಾರ್ ಮಾಳಿಯವರೇ. ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ಹೆಸರು ಅನಿಲ್ ಕುಮಾರ್ ಮಾಳಿ ಅಂತೇಳಿ, ಜಮಖಂಡಿ ತಾಲೂಕು ಸವಳಗಿ, ಇರೋದು ಸವಳಗಿಯಲ್ಲೇ. ನಂದು ಹೊಲ ಇರೋದು 10 ಎಕರೆ. ನಾವು ದ್ರಾಕ್ಷಿ ಬೆಳಿತೀವಿ ಸರ್. 5 ವರ್ಷದಿಂದ ನಾವು ದ್ರಾಕ್ಷಿಯನ್ನು ಬೆಳಿತೀವಿ ಸರ್. ದ್ರಾಕ್ಷಿ ಬೆಳೆಯೋದ್ರಿಂದ ಸರ್ ನಮ್ಮೊಂದು 2 ವರ್ಷ ಹಚ್ಚಿದ ಸ್ಟಾರ್ಟಿಂಗ ರೀ. 2 ವರ್ಷದಾಗ ನಮ್ಮ 2 ವರ್ಷ ನಮ್ಮ ಕೈ ಕೊಡ್ತದೆ ಸರ್ ದ್ರಾಕ್ಷಿ, ಅಕಾಲಿಕ ಮಳೆಯಿಂದ ಸರ್. 1 ವರ್ಷ ಏನಾಯ್ತು ಸರ್, ನಾವು ಎಲ್ಲ ಬೆಳೆದಿದ್ದೀವಿ, ಬೆಳೆದ ರ್ಯಾಕಿನ ಒಳಗೆ ಹಾಕಿದಾಗ ಆ ಮಳೆ ಆಗೋದ್ರಿಂದ ಸರ್ ಪೂರ್ತಿ ತೋದಕ್ಷಿಂದ ಮನುಕ್ಕೆಲ್ಲ ಕಪ್ಪ ಆಯ್ತು ಸರ್. ಅದು ಮತ್ತೆ ಅಲ್ಲಿ ಹೋಗಿ ಸೌದಾಕ ಹಚ್ಚಿದಾಗ ಅದು ರೇಟ್ ನಮಗೆ ಸರಿಯಾಗಿ ಇದು ಆಗಲಿಲ್ಲ ಸರ್. ಈಗ ಈ ಸರ ಬೆಳೆದಿದ್ದೀವಿ ಸರ್, ಇನ್ನೂ ರ್ಯಾಕಿನಲ್ಲಿ ಹಾಕಿದೀವಿ ರೀ. 10-18 ಟನ್ ಮುನುಕ್ಕೆ ನಮ್ಗೆ ಆಗ್ಬೋದು ಅಂದು ಆಯ್ತು ಸರ್. ಅನಿಲ್ ಕುಮಾರ್ ಅವರೇ, ನೋಡ್ರಿ, ನೀವು ಡಿಗ್ರಿ ಮಾಡದಂಥವ್ರು, ಈಗೇನು ನೀವು ಒಕ್ಕಲ್ತನ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭದೊಳಗೆ ವಾತಾವರಣವನ್ನು ಸಹಿತ ನಾವು ನೋಡಬೇಕಾಗ್ತದೆ. ಮುಂದೆ ಹೆಂಗೆ ವಾತಾವರಣ ಇರ್ತದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಕೂಡ ಮಾಡಬೇಕು. ಈಗಂತೂ ಸಾಕಷ್ಟು ನಮಗೆ ಮಾಹಿತಿ ಸಿಗ್ತಾ ಇದೆ, ಹವಾಮುನ್ಸೂಚನೆ ಮಾಹಿತಿ ಸಿಗ್ತಾ ಇದೆ. ಅದನ್ನು ನೀವು ಯಾಕೆ ಉಪಯೋಗ ಮಾಡ್ಕೊಳ್ಳೋದಿಲ್ಲ ಸರ್? ಈಗ ನಾವು ಟೈಮಿಂಗ್ ಚಟ್ನಿ ಟೈಮ್ ವೇರಿಯೇಷನ್ ಆಗಿರ್ತಾವ್ರಿ. 5-8 ತನಕ ಅಕ್ಟೋಬರ್ದಾಗ ಚಟ್ನಿ ಮಾಡಿರ್ತೀವಿ ನಾವು. ಆ ಟೈಮ್ನಾಗ ಮಳೆ ಯಾವಾಗ ಬರ್ತೈತೆ ಅನ್ನೋದು ಕಾಯಿ ಬಂದಿರತೈತಿ, ಇಲ್ಲಾದ್ರೂ ಶುಗರ್ ಕಡಿಮೆ ಆಗತ್ತೆ. ಈಗ ಅಷ್ಟು ದಿನಕ್ಕೆ ಹಾಕ್ಲಿಕ್ಕಂದ್ರೆ 15 ದಿನದೊಳಗೆ 4.5 ತಿಂಗಳದಾಗ ನಾವು ಕಾಯಿ ಹೋದ್ ಮನಕಿ ಹಾಕ್ಬೇಕು. 5 ತಿಂಗಳ ದಾಟಿತಂದ್ರೆ ಶುಗರ್ ಕಡಿಮೆ ಆಗತ್ತೆ ಸರ್. ಅದರಿಂದ ಆ ಚಟ್ನಿ ಅನಿವಾರ್ಯ ಸರ್, ನಾವು ಚಟ್ನಿ ಮಾಡಬೇಕಾಗಿರ್ತದೆ. ಮಳೆ ಬಂದರೂ ಮಾಡಬೇಕು, ಮಳೆ ಬರ್ಲಿಕ್ಕಂದ್ರೂ ಮಾಡಬೇಕು ಸರ್. ಅಂದ್ರೆ ಈ ವಾತಾವರಣಕ್ಕೆ ನಾವು ಹೊಂದ್ಕೋಬೇಕು ಅಂದ್ಕೊಂಡ್ರು ಸಹಿತ ಅದು ಕೆಲವೊಮ್ಮೆ ಸಾಧ್ಯ ಆಗೋದಿಲ್ಲ ಅಂತೀರಿ? ಸಾಧ್ಯ ಆಗಂಗಿಲ್ಲ ಸರ್. ಯಾಕಂದ್ರೆ ರೀ, ನಾವು 5 ತಿಂಗಳ ಕಡಿ ಹೆಚ್ಚಿಗೆ ನಾವು ಟೈಮ್ ತೊಗೊಂಡು ಹಾಕಿದೀವಿ, ರ್ಯಾಕ್ನಾಗ ಕಾಯಿ ತೆಗೆದು ಹಾಕಿದೀವಿ, ಅಟೋದ್ರ ಶುಗರ್ ಹೋಗಿರ್ತೈತಿ. ಶುಗರ್ ಹೋಯ್ತಂದ್ರೆ ಅಲ್ಲಿ ಮನುಕಿಂದ ನಮ್ಗೆ ಇದು ಬಿಳಂಗಿಲ್ಲ, ಕಡಿಮೆ ಬಿಳಾಗತ್ತೆ ಸರ್. ಅದಕ್ಕೆ ಅನಿವಾರ್ಯ ಸರ್, ರೈತರದ ಅದೇನು ಪರಿಸ್ಥಿತಿ ಬೇಡ ಸರ್. ಆದರೂ ಕೂಡ ನೀವು ಇದ್ರ ಬಗ್ಗೆ ಲೆಕ್ಕ ಇಡಬೇಕಲ್ಲ, ಹವಾಮಾನ ಹೆಂಗಿರ್ತದೆ, ನಮಗೆ ಬೇಕೇ ಬೇಕಾಗ್ತದಲ್ಲ ಹವಾಮಾನದ ಮುನ್ಸೂಚನೆ ಸರ್? ಮೊದಲು ನನಗೆ ಗೊತ್ತಿದ್ದಿಲ್ಲ ರೀ. ಈಗ ಏನೈತಿ, ಹೋದ ವರ್ಷದಿಂದ ನಾನು ಕಂಪಲ್ಸರಿ ಈಗ ನಾ ಹವಾಮಾನ ಮುನ್ಸೂಚನೆ ಪ್ರಕಾರ ನಾವು ಮಾಡತ್ತೀವಿ ಸರ್. ವಾತಾವರಣ ನೋಡ್ಕೊಂಡು ಕಾಯಿ ತೆಗೆದು ಹಾಕಿದ್ದೀವಿ. ಇನ್ನು ಈ ಸರ ನನಗೆ ತೃಪ್ತಿ ಅದ ಸರ್. ನಾವು 18-20 ಟನ್ ಮುಣಕ್ಕೆ ಮುರ್ದೈತಿ, ನನಗೆ ತೃಪ್ತಿ ಅದ ಸರ್. ಹೆಂಗೆ ಒಕ್ಕಲ್ತನ, ದ್ರಾಕ್ಷಿ ಒಕ್ಕಲ್ತನ ನಿಮಗೆ ಹೆಂಗೆ ಅನ್ನಿಸ್ತದೆ? ಅದರಿಂದ ನಿಮಗೆ ಎಷ್ಟರ ಮಟ್ಟಿಗೆ ಈಗ, ಯಾಕಂತಂದ್ರೆ ನೀವು 2 ವರ್ಷ ಅಂತೂ ನಿಮಗೆ ಭಾಳ ಸಮಸ್ಯೆನೇ ಆಗಿಬಿಡ್ತು, ಹಾಳಾಯಿತು ಅನ್ನುವಂಥ ಮಾತು ಹೇಳ್ತಾ ಇದ್ದೀರಿ. ಅದರಿಂದ ಮತ್ತೆ ಎದ್ದು ಮ್ಯಾಲೆ ಬಂದು ಅದರ ಜೊತೆಗೆ ಮುಂದೆ ಹೋಗೋದು ಅಂತಂದ್ರೆ ಒಂದು ಸ್ವಲ್ಪ ಕಷ್ಟದ ಕೆಲಸ ಆಗ್ತದೆ. ಯಾವ ರೀತಿ ಇದನ್ನು ನೀವು ಎದುರಿಸಿದ್ರಿ? ಸರ್, ನಾನು ಬ್ಯಾಂಕ್ ಲೋನ್ ಮಾಡಿದ್ದೆ ಸಹಕಾರಿ ಸಂಘದೊಳಗೆ, ಏನೋ ಸಬ್ಸಿಡಿ ಆಗತ್ತೆ ಅಂತೇಳಿ ಮಾಡಿದ್ನಿ. ಸಬ್ಸಿಡಿನೂ ಆಗೈತಿ, ಮತ್ತು ಸರ್ಕಾರದಿಂದ ಸವಲತ್ತುಗಳನ್ನು ತೊಗೊಂಡಿನ. ಇಂತಿಷ್ಟು ನಮ್ಮ ಈ ಕ್ಷೇತ್ರಕ್ಕೆ ನಮ್ಮ ಅಗ್ರಿಕಲ್ಚರ್ದವರು ಇಂತಿಷ್ಟು ತಳಿ ನಮ್ಮ ಇದು ಕೊಟ್ಟರೆ ಸರ್, ದ್ರಾಕ್ಷಿ ಪರಿಹಾರ, ಮತ್ತು ಅದರಾಗ ಅಡ್ಜಸ್ಟ್ ಮಾಡ್ಕೊಂಡು ನಾವು ಸಂಸಾರ ನಡೆಸ್ತಾ ಇದ್ದೀವಿ ಸರ್. ಬಟ್ ಈಗ ಇದಾಗ ತೃಪ್ತಿ ಪಡ್ಬೇಕು ಸರ್, ನಾವು ಒಬ್ಬ ರೈತಾಗಿ ಇದ್ರಾಗ ತೃಪ್ತಿ ಪಡ್ಬೇಕಂತೇಳಿ ಸರ್ ಇದನ್ನ ಕಂಟಿನ್ಯೂ ಮಾಡ್ತೀನಿ ಸರ್. ನಾ ನಿಮಗೆ ಹಂಗೆ ಶುರು ಮಾಡಿದಾಗ ಏನು ಲಾಸ್ ಆಯಿತು, ಅದರಿಂದ ನಿಮಗೆ ಹೆದರಿಕೆ ಬರಲಿಲ್ಲ, ಹಿಂಗಾಯ್ತಲ್ಲಪ್ಪ ಮುಂದೆ ಹೆಂಗೆ ಮಾಡೋದು ಅನ್ನುವಂಥದ್ದು? ಅದು ನನಗೆ ಮಾಡೇ ತಿರ್ಬೇಕು, ಇದ್ರಾಗ ಇದ್ರಾಗ ನಾನು ಸಕ್ಸಸ್ ಆಗೇ ಆಗ್ಬೇಕು ಅನ್ನೋದು ನನಗೆ ಛಲ ಆಯ್ತು ಸರ್. ಆಗೇ ಹಾಕ್ತೀನಿ ಸರ್, 100% ಈಗ ಆಗಿನಿ, ಈ ವರ್ಷ ಆಗಿನಿ ಸರ್, ಇನ್ನು ಮುಂದೂ ಆಗ್ತೀನಿ ಸರ್. ಯಾವ ರೀತಿ ಈ ದ್ರಾಕ್ಷಿ ಬೆಳಿಬೇಕು ಅಂತಂದ್ರೆ ಅದಕ್ಕೂ ಒಂದು ಸ್ವಲ್ಪ ತಾಂತ್ರಿಕತೆ ನಮಗೆ ಜ್ಞಾನ ಬೇಕಾಗ್ತದೆ, ಅದನ್ನು ಯಾವ ರೀತಿ ನೀವು ಯಾರ ಕಡೆಯಿಂದ ತೊಗೊಳ್ತಾ ಇದ್ರಿ? ಇಲ್ಲಿ ನಮ್ಮ ಫ್ರೆಂಡ್ ಪಕ್ಕು ಮನೋಜ್ ಅಂತ ಹೇಳಿದ್ದಾರೆ ಸರ್, ಅವ್ರು ಟೋಟ್ಲಿ ನಮ್ಮ ಕ್ಷೇತ್ರ ಹೆಚ್ಚು ಕಡಿಮೆ ಸವಳಿ ಕ್ಷೇತ್ರ ನೋಡ್ಕೋತಾರೆ ಸರ್. ಭಾರಿ ಮೆಥಡ್ ಹೇಳ್ತಾರೆ ಸರ್ ಅವ್ರು, ಅವ್ರನ್ನ ಇದು ಯೂಸ್ ತೊಗೊಂಡ್ಸಿಂದ ನಾವು ದ್ರಾಕ್ಷಿಯನ್ನು ಬೆಳಿತೀವಿ ಸರ್. ಅಂದ್ರೆ ನಿಮಗೆ ತಾಂತ್ರಿಕತೆ ಏನು ತೊಂದರೆ ಇಲ್ಲ, ಅವ್ರು ಹೇಳ್ತಾರ ಅದ್ರ ಪ್ರಕಾರ ನೀವು ಮಾಡ್ತಾ ಇದ್ರಿ, ನಿಮ್ಮ ಸಹೋದರರು ಕೂಡ ಅವ್ರನ್ನೇ ಫಾಲೋ ಮಾಡ್ತಾ ಇದ್ದಾರೆ? ಹಾ, ಅವರು ಅದನ್ನ ಮಾಡ್ತಾರೆ ಸರ್, ಉದ್ಯೋಗ ಮಾಡ್ತಾರೆ ರೀ. ಮತ್ತೆ ಇನ್ನೊಂದು, ನಮ್ಮ ಎಲ್ಲಾ ತರ ಪ್ಲಾನ್ ಕೊಡ್ತಾರೆ ಸರ್, ಅವರು ಒಂಥರ ಬಿಸ್ನೆಸ್ ಪ್ಲಾನ್ ಕೊಡ್ತಾರೆ ಸರ್. ಸಸಿಗಳನ್ನ ಎಲ್ಲಾ ತರ, ಮಾವಿನ ಗಿಡ, ಚಿಕ್ಕು ಗಿಡ, ಪೇರು ಗಿಡ ಎಲ್ಲಾ ರೈತರಿಗೆ ಕೊಡ್ತಾರೆ ಸರ್. ಅಂದ್ರೆ ನೀವೇನು ಅವರಿಗೆ ಫೀ ಕೊಡಬೇಕಾಗ್ತದೆ ಹಿಂಗಂತೇಳಿ, ನೀವು ಯಾರ ಕಡೆ ಕೇಳ್ತಾ ಇದ್ದೀರಲ್ಲ ಅವ್ರಿಗೆ ನೀವೇನಾದ್ರೂ ಫೀ ಕೊಡಬೇಕಾಗ್ತದೆ ಇದ್ರ ಸಲುವಾಗಿ? ಇಲ್ಲ ಸರ್, ತೋಳೋದಿಲ್ಲ ಸರ್, ಅವರ ಸಮಾಜ ಸೇವೆ ಅಂತೇಳಿ ಮಾಡ್ತಾರೆ ಸರ್. ನಮ್ಮಲ್ಲಿ ಉಳ್ಕಾದವ್ರು 20-30 ಸಾವಿರ ರೂಪಾಯಿ ತಗೋತಾರೆ ಸರ್. ಬಂದಾಗೊಮ್ಮೆ ವಾರಕ್ಕೊಮ್ಮೆ ಬರ್ತಾರ್ರಿ, ಅವ್ರಿಗೆ 100 ರೂಪಾಯಿ ಕೊಡ್ಬೇಕು ನಾವು, ವರ್ಷಿಗೆ 20,000 ರೂಪಾಯಿ ಕೊಡ್ಬೇಕು ಸರ್. ಬಹಳ ಹೈರಾಣ ಪರಿಸ್ಥಿತಿ ಅದ ಸರ್ ರೈತಂತ. ಅಂದ್ರೆ ನೀವು ಯಾರನ್ನೂ ದುಡ್ಡು ಕೊಟ್ಟು ನೀವು ಯಾರಿಗೂ ಕೇಳ್ತಾ ಇಲ್ಲ? ಇಲ್ಲ ಸರ್, ಎಲ್ಲ ತಗೋರಿ ಅದಂದ್ರೂ ತಗೊಳಂಗಿಲ್ಲ ಸರ್. ಅವ್ರ ಅಂತ ಸಮಾಜ ಸೇವೆಯನ್ನು ಮಾಡ್ತಾರೆ ಸರ್ ಅವರು. ಪ್ರಕಾಶ್ ಮನೋಜ್ ಅಂತ ಹೇಳಿದಾರೆ. ಇಲ್ಲ ಸಾವಳಗಿ ಲೋಕಲ್ ಸರ್. ಅವರು ಹೆಂಗ ಇದು, ಅವ್ರೇನು ಅಧ್ಯಯನ ಮಾಡಿದ್ದಾರೆ, ಏನು ಗ್ರಾಜುಯೇಟ್ ಇದ್ದಾರೆ, ಏನ್ ಮಾಡ್ತಾರ ಅವರು ಸರ್? ಅವರು ಅವರ ಹುಟ್ಟ ಸರ್, ಅವರ ಅವರ ಫಾದರ್ ಮಾಡ್ತಾರೆ ಸರ್. ಏನು ಸಾವಳಗಿ ಫಸ್ಟ್ ದ್ರಾಕ್ಷಿ ಹಚ್ಚಿದಾರ ಅವ್ರೀ, ಅವ್ರ ಫಾದರ್ ಅದ, ಅದ್ರಾಗ ಬೆಳೆದಾರ ಸರ್. ಅವ್ರು ಬೆಳೆದ ಇದು ಏನು ಹಚ್ಚರ ಏನಾಕತಿ, ಏನು ಮಾಡ್ರ ಏನಾಕತಿ ಅನ್ನೋದು ಅವ್ರ ಹುಟ್ಟ ಅದ್ರಾಗ ಅದಾರ ಸರ್. ನಾ ಅವರ ಸಜೆಷನ್ಒಳಗ ನಾವು ಮಾರ್ಗದರ್ಶನ ಒಳಗ ನಾವು ಹೊಂಟಿದ್ದೀವಿ ಸರ್. ಟೋಟ್ಲಿ ದ್ರಾಕ್ಷಿ ಬಿಟ್ಟು ಮತ್ತೆ ಬೇರೆ ಬೇರೆ ಯಾವ ಬೆಳೆಗಳನ್ನ ಬೆಳೀತಾ ಇದ್ರಿ? ದ್ರಾಕ್ಷಿ ಸರ್ ಒಂದ್ ಎರಡೆಕರೆ ಕಬ್ಬು ಸರ್. ಮಲ್ಲ ನಾವು ನಮ್ಮ ಮನಿ ಖರ್ಚಿಗಾಗಿ ನಾವು ಕಾಯಿಪಲ್ಲೆ ಬೆಳಿತೀವಿ ಸರ್. ಮೆಣಸಿ ಗಿಡ, ಹೈಬ್ರಿಡ್ ಮೆಣಸಿ ಬರ್ತಾವಲ್ರಿ, ಮೆಣಸಿ ಗಿಡ, ಟೊಮೆಟೊ, ಬದ್ನಿ ಗಿಡ, ಎಲ್ಲ ಥರ ಸ್ವಲ್ಪ ಸ್ವಲ್ಪ ಸ್ವಲ್ಪ 2 ಎಕರೆ ಹಚ್ಚಿರ್ತೀನಿ ಸರ್. ನಾನು ಅದನ್ನು ಹಚ್ಚಿ ಅದನ್ನು ನಾವು ಮನೆ ಸಾಕ್ತೀವಿ ಸರ್. ಟೋಟ್ಲಿ ಸ್ವಲ್ಪ ದ್ರಾಕ್ಷಿ ಔಷಧ ಹೊಡ್ಲಾಕಾಗಲಿ, ಟೋಟ್ಲಿ ನಮ್ಮ ಮನೆ ಯೂಸ್ ಮಾಡ್ಕೋತೀವಿ ಸರ್. 100 ಬಾಳೆ ಗಿಡ ಹಚ್ಚೀನಿ, ಸಾಕಷ್ಟು ಮನೆಗೆ ಯೂಸ್ ಮಾಡ್ಕೊಂಡ್ ಹೊರಗೆ ನಾವು ಕೊಡ್ತೀವಿ ಸರ್ ಇಳುವರಿ. ನಾವು ಈಗ ಮನೆ ಮಂದಿನೇ ಎಲ್ಲ ಕೂಡಿ ನೀವು ಒಕ್ಕಲ್ತನ ಮಾಡ್ತೀರಿ ಹೆಂಗೆ? ಹಾಂ, ಮನೆ ಮಂದಿ ಎಲ್ಲ ಕೂಡ ಒಕ್ಕಲ್ತನ ಸರ್. ಟೋಟ್ಲಿ ಎಲ್ಲರೂ ಒಕ್ಕಲ್ತನ. ಆಳು ಕಾಳು ಬೇಕಂತಂದ್ರೆ ತೋತೀವಲ್ರಿ, ಹೊರಗಿನ ತೋತೀವ್ರಿ, ಹೇಳ್ತೀವಿ ಸರ್. ಕೆಲವೊಂದು ಚಾಟ್ನಿ ಟೈಮ್ ಬೇಕಾಕವು, ಕಾಯಿ ತಿಗಿ ಟೈಮ್ನಾಗ ಬೇಕಾಕವು, ಕಿಲಸ್ ತೆಗಿ ಟೈಮ್ನಾಗ ಬರ್ತ ಬೇಕಾಕತಿ. ಮತ್ತು ಸರ್ ದ್ರಾಕ್ಷಿ ಒಳಗೆ ಕಸ ತೆಗಿಯೋತ್ನಾಗ ಬೇಕಾಕತಿ, ಮನುಕ್ಕೆ ಹಾಕಿದ ಮೇಲೆ ತಿಕ್ಕಲಾಕತ್ತೇಳಿ ಬರೋ ಅದಕ್ಕೆ ಬೇಕಾಕತಿ. ಆಮೇಲೆ ಕಬ್ಬಿನಾಗ ಕಸ ತೆಗಿಲಾಕ ಬೇಕು ಸರ್. ಮೆಣಸು ಗಿಡ ಕಳೆ ತೆಗಿಲಾಕ ಬೇಕ್ರಿ. ಟೋಟ್ಲಿ ಆಳ್ಗೊತ್ತು ಹೋಗ್ತೀವಿ ಸರ್. ನಾವು ನಮ್ಮ ಮನೆ ಮಂದಿ ಅಲ್ದ ಆಳ ತೊಗೋಬೇಕಾಗತ್ತೆ ಸರ್. ಈಗ ನೀವು ಕಾಯಿಪಲ್ಲೆ ಬೆಳೆಯೋದ್ರಿಂದ ನಿಮಗೆ ವಾರವಾಗಲಾಗಲಿ ಅಥವಾ 15 ದಿವಸಕ್ಕೊಮ್ಮಾಗಲಿ ದುಡ್ಡು ಆಡ್ತಾ ಇರ್ತದೆ ಅಂತ ರೀ, ಅದು ಖರ್ಚಿಗೆ ಅನುಕೂಲ ಆಗ್ತದೆ ನಿಮ್ಗೆ? ಟೋಟ್ಲಿ ಸರ್, ಈಗ ನಾವು ಕಾಯಿಪಲ್ಲೆ ಬೆಳೆಯೋದ್ರಿಂದ ರೀ ಕಂಟಿನ್ಯೂ, ಯಾಕಂದ್ರೆ ಸರ್ ನಾವು ಹೆಚ್ಚಕಮ್ಮ ಮಾಳಿ ಮಲಗಾರ ಕಾಯಿಪಲ್ಲೆ ಮಾರೋರು. ನಾವು ಟೋಟ್ಲಿ ಕಾಯಿಪಲ್ಲೆ ಮಾರೋರು. ನಾವು ನಮ್ಮ ಸಂಸ್ಕೃತನ ಅದ ಸರ್ ಮಲಗಾರ ಅಂದ್ರೆ ಕಾಯಿಪಲ್ಲೆ ಬೆಳೆಯೋರು. ನಾವು ಅದನ್ನು ಬಿಟ್ಟಿಲ್ಲ ಸರ್. ನಮ್ಮ ಅಜ್ಜ ಮುತ್ತನ ಕಾಲದಿಂದ ಬಂದದ ಸರ್ ನಾವು ಕಾಯಿಪಲ್ಲೆ ಬೆಳೆಯೋದು. ನಾವು ಅದನ್ನು ಬಿಟ್ಟಿಲ್ಲ, ಬೆಳಿತೀವಿ ಸರ್. ಎಲ್ಲೆಲ್ಲಿ ನಿಮ್ದು ಮಾರಾಟ ಆಗುವಂಥದ್ದು ಸರ್? ಇಲ್ಲಿ ಲೋಕಲ್ ಜಮಖಂಡಿ ಹೋಗ್ತೀವಿ, ಜಾಸ್ತಿ ಮಾಡ್ರೆ ಲೋಕಲ್ ಸೌದಾಕ್ ಹೋಗ್ತೀವಿ, ಜಮಖಂಡಿ ಕೊಟ್ಟು ಬರ್ತೀವಿ ಸರ್. ಮತ್ತು ಇಲ್ಲಿ ಸಾವಳಗಿ ಸಂತಿ, ಕೊಗಟ್ನೋರ, ತೋದಲ್ಬಗಿ ಲೋಕಲ್ ಹಳೆ ಕೊಟ್ಟು ಬಿಡ್ತೀವಿ ಸರ್. ಏನಲ್ಲಿ ಹೋಗಿ ನೀವೇ ಯಾರಾದರೂ ಮಾರಾಟ ಮಾಡ್ತಿರೋ ಅಥವಾ ಯಾರಿಗೆ ಕೊಟ್ಟು ಬಂದುಬಿಡ್ತಿರೋ ಹೋಲ್ಸೇಲ್ ಆಗಿ? ಇಲ್ಲಿ ಲೋಕಲ್ ಸರ್ ನಮ್ಮ ಮದರ್ ಮಾರ್ತಾರೆ ರೀ, ಏನ್ರಿ ಸ್ವಲ್ಪ ಉಳ್ಕಿದ್ದು ಜಾಸ್ತಿ ಇದ್ದು ಅಂದ್ರೆ ಹೋಲ್ಸೇಲ್ ಕೊಟ್ಟು ಬಂದುಬಿಡ್ತೀವಿ ಸರ್ ಮಾರವ್ರಿ. ಮತ್ತು ಜಮಖಂಡಿಗೆ ಸೌದಾಕ್ ಹಚ್ಚಿ ಬಂದುಬಿಡ್ತೀವ್ರಿ, ಕೊಟ್ಟು ಬಂದುಬಿಡ್ತೀವ್ರಿ. ಆಕ್ಷನ್ ಮಾಡುವಂತ ಒಂದು ಸಂದರ್ಭದೊಳಗೆ ನಿಮಗೆ ಹೆಂಗ ಅನಿಸ್ತದ, ಸರಿಯಾದ ರೇಟ್ ನಿಮಗೆ ಸಿಗ್ತದ ಅಂತ ಅನಿಸ್ತದ ಹೆಂಗ? ಕೆಲವೊಂದು ಟೈಮ್ ಸರಿಯಾಗಿ ಸಿಗಂಗಿಲ್ಲ ಸರ್, ಅನಿವಾರ್ಯ ರೀ, ರೈತನ ಬಾಳಿನ ಹಂಗಾಯ್ತು ಸರ್. ಕೆಲವೊಂದು ಟೈಮ್ ಸಿಗಂಗಿಲ್ಲ ಸರ್. ಮತ್ತೆ ಯಾಕಂದ್ರೆ ಅದನ್ನ ಬಿಡ್ಲಾಕ ಬರಂಗಿಲ್ಲ, ಅದನ್ನ ಬಿಟ್ಟರೆ ನಮ್ಗೆ ಅದನ್ನ ಬದುಕಲಾಕ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ನಾವು ಬೇರೆ ಉದ್ಯೋಗ ಇಲ್ಲ, ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ನಾವು ಅದ್ರ ಮ್ಯಾಲ ನಾವು ನೋಡ್ರಿ ಭೂಮಿ ಮೇಲೆ ನಂಬಿದೀಪ ಅಂದ್ರೆ ನಾವು ಭೂಮಿ ಮೇಲೆ ತಿನ್ನಬೇಕು, ಗಳಿಸ್ಬೇಕು ಅನ್ನೋದು ನಾವು ಇದ್ರಾಗ, ಅದರಿಂದ ಬೆಳೆದ ನಾವು ಬದುಕಬೇಕು ಸರ್. ಮಳೆಯವರೇ, ಈಗ ಹಳ್ಳಿ ಒಳಗೆ ಸಾಕಷ್ಟು ಜನ ಯುವಕರು ಇರ್ತಾರೆ, ಖಾಲಿ ಇರ್ತಾರೆ ಕೆಲವೊಮ್ಮೆ, ಅಂಥವ್ರನ್ನ ನೀವು ಮಾರ್ಕೆಟಿಂಗ್ ಸಲುವಾಗಿ ಯಾಕೆ ಉಪಯೋಗ ಮಾಡಬಾರ್ದು? ಅವ್ರನ್ನ ನಿಮ್ಮ ಒಂದು ಉತ್ಪನ್ನವನ್ನು ಕೊಟ್ಟು ಮಾರ್ಕೊಂಡು ಬರ್ರಿಪ್ಪ, ನಿಮಗಷ್ಟು ನೀವು ದುಡ್ಡು ತೊಗೊಳ್ರಿ, ನಮಗೂ ಒಂದು ಒಳ್ಳೆಯ ರೇಟ್ ಬರ್ತದೆ, ಈ ವಿಚಾರವನ್ನು ನೀವು ಯಾಕೆ ಮಾಡ್ತಾ ಇಲ್ಲ? ಸರ್, ಈಗ ಎಕ್ಕೊಚ್ಚಿತ್ತ ಒಬ್ಬ ಸಾದಾ ಮನುಷ್ಯ ಅದಾನಪ್ಪ ಅಂದ್ರೆ ನಾವು 500 ರೂಪಾಯಿ ನಾವು ಹೋದ್ರೆ 500 ರೂಪಾಯಿ ತೊಗೊಂಡು ಬರ್ತೀವಪ್ಪ, ನಾವು ಎಟ್ಟ ಇಲ್ಲ ತರ ಸರ್. ಈಗ ಈ ಪರಿಸ್ಥಿತಿನ ಹಂಗದ ಸರ್, ಬಿಸ್ನೆಸ್ ಎಲ್ಲರೂ ಬಿಸ್ನೆಸ್ ಮಾಡೋರ್ರಿ, 500 ರೂಪಾಯಿ ಅವು ಎಲ್ಲ ಬಿಸ್ನೆಸ್ ಮೇನತಾರೆ ಸರ್. ಇದು ಒಕ್ಕಲ್ತನ ಯಾರು ಮಾಡೋರಿಲ್ಲ, ಒಕ್ಕಲ್ತನ ಯಾರು ಮಾಡೋರಿಲ್ಲ ಸರ್, ಮಾರ್ಕೊಂಡ್ರ ನಾವೇ ಮಾಡ್ಬೇಕು ಸರ್. ಟೋಟ್ಲಿ ಕಷ್ಟ ಆಗ್ತದ? ಕಷ್ಟ ಆಗತ್ತೆ, ಭಾಳ ಕಷ್ಟ ಆಗತ್ತೆ ಸರ್. ಈಗ ದ್ರಾಕ್ಷಿ ಒಳಗೆ ನಿಮ್ಮ ಇಳುವರಿ ಎಷ್ಟು ಬರ್ತದೆ, ಸರಾಸರಿ ಇಳುವರಿ ಒಂದು ವರ್ಷಕ್ಕೆ 1 ಎಕರೆಗೆ ಎಷ್ಟಾಗುತ್ತೆ? 3 ಟನ್ ಸರ್, 12 ಟನ್ ಕಾಯಿ ಆಗ್ತದೆ ಸರ್ ಎಕರೆಕ. ಆದರೆ ಹೆಚ್ಚಿಗೆ ಆಗೋದು ಸರ್, ಬಟ್ ನಮ್ಮಲ್ಲಿ ನೀರು ಸವಳ ಇರೋದ್ರಿಂದ 12 ಟನ್ ಕಾಯಿ ತೆಗಿತೀವಿ ಸರ್. ಅದರಿಂದ 3 ಟನ್ ಮಣಕ್ಕೆ ಸಿಗುತ್ತೆ ಸರ್ ನಮಗೆ. ಈಗ ನೀರು ಸವಳ ಇರೋದ್ರಿಂದ ಇದಕ್ಕೇನಾದರೂ ಉಪಚಾರ ಮಾಡಿ ಒಂದು ಸ್ವಲ್ಪ ಅದಕ್ಕೆ ಒಂದು ಸಿಹಿ ಮಾಡುವಂಥದ್ದು ಏನಾದರೂ ಮಾಡಿಕೊಂಡು ಅಥವಾ ಏನಾದರೂ ಒಂದು ಬದಲಾವಣೆ ಮಾಡಿಕೊಂಡು ನಾವು ಆ ನೀರನ್ನು ನಮ್ಮ ಒಕ್ಕಲ್ತನಕ್ಕೆ ಉಪಯೋಗ ಮಾಡ್ಕೊಳ್ಳುವಂಥದ್ದು ಏನಾದರೂ ವ್ಯವಸ್ಥೆ ತಜ್ಞರನ್ನು ಕೇಳಿ ನೀವೇನಾದರೂ ಹಂಗೆ ಮಾಡ್ಕೊಳ್ತಾ ಇದ್ದೀರಿ ಹೆಂಗೆ ಸರ್? ಒಂದು 4 ವರ್ಷದಿಂದ ನಮ್ಮ ನೆರೆಯವರು ರೈತರು ಮಾಡಿದ್ರು ಸರ್. ಅದೇನೋ ಮೋಟ್ರಕ್ಕೆ ಏನೋ ಕುಂಡರ್ಸ್ಬೇಕತ್ತ, ಅದು ನೀರು ಸಿಹಿ ಮಾಡಿಬಿಡ್ದೈತೆ ಅಂತ ಹೇಳ್ತಿದ್ರಿ ಸರ್. 50% ನೀರು ಸವಳಿದ್ರೆ ನಾವು 75% ನೀರು ಸವಳೈತಿ ಸರ್. ಏನೂ ಮಾಡೋಕ್ಕೆ ಬರಂಗಿಲ್ಲ ಸರ್, ಅದು ಹಾಕಂಗೂ ಇಲ್ಲ, ಸಕ್ಸಸ್ ಆಗಿಲ್ಲ ಸರ್ ನಮ್ಮಲ್ಲಿ. ಒಂದು 25% ನೀರು ಸವಳಿದ್ರೆ ಏನೋ ಮಾಡ್ಬೋದು ಸರ್, ಬಟ್ 75% ನೀರು ಸವಳೈತಿ, 25% ಅಷ್ಟೇ ಅದ್ರಾಗ ಗುಣಮರಮ ಐತಿ ಸರ್, ನೀರಿನೊಳಗೆ ಪೂರ್ತಿ ನಮ್ಮಲ್ಲಿ ನೀರು ಬಾದ ಸರ್ ಸವಳಿಗೆ. ಅಂದ್ರೆ ನೀವು ಹೆಚ್ಚಿನ ನೀರು ಉಪಯೋಗ ಮಾಡೋಕೆ ಸಾಧ್ಯಲ್ಲ? ಸಾಧ್ಯಲ್ಲ ಸರ್, ಸಾಧ್ಯಲ್ಲ ರೀ, ಪೂರ್ತಿ ಸವಳೈತಿ ಸರ್, ಉಪ್ಪತ್ತು ನೀರ್ರಿ, ಉಪ್ಪರಿದ್ರಿಂದ ಭಾಳ ಹೈರಾಣ ಪರಿಸ್ಥಿತಿ ಕಠಿಣ ಭಾಳ ಅದಾರ ಸರ್ ರೈತ. ಈಗ ನೀವು ಅಂತ ನೀರನ್ನು ಉಪಯೋಗ ಮಾಡಿದ್ರೆ ನಿಮ್ಮ ನೆಲ ಸಹಿತ ಹಾಳಾಗಿ ಬಿಡ್ತದ? ನೆಲ ಟೋಟ್ಲಿ 50% ಹಾಳಾಗೈತೆ ಸರ್ ಸವಳಿಗೆ, ಸವಳಿಗೆಯಲ್ಲಿ ಭೂಮಿ 50% ಹಾಳಾಗೈತೆ ಸರ್. ಮತ್ತೆ ಅದಕ್ಕೆ ಸುಧಾರಣೆ ಮಾಡುವಂತದ್ದು ಏನಾದರೂ ಮಾಡ್ತಾ ಇದ್ರಿ? ಹಸಿರೆಲೆ ಗೊಬ್ಬರ ಉಪಯೋಗ ಮಾಡೋದು, ತಿಪ್ಪೆ ಗೊಬ್ಬರ ಉಪಯೋಗ ಮಾಡೋದು ಏನಾದರೂ ಅದನ್ನ? ಈಗ ಸರ್ ಜೋಳ ಪೈಪ್ ಅಂತೇಳಿ ಬಂದವ್ರಿ, ಜೋಳ ಪೈಪ್ ಹಾಕಿದ್ರೂ ಸಾಧ್ಯ ಆಗ್ತಾ ಇಲ್ಲ ಸರ್, ಭೂಮಿ ಕೆಡ್ತಾ ಇದೆ. ಯಾಕಂದ್ರೆ ನೀರಿನ ಸ್ಪೀಡ್ ಹೆಚ್ಚಾಗ್ತದೆ ಸರ್ ಬರೋದ್ರಿಂದ. ನಮ್ಮಲ್ಲಿ ತಗ್ಗು ಪ್ರದೇಶ ನಮ್ಮದು ಸವಳಗಿ, ಆ ತಗ್ಗು ಪ್ರದೇಶ ಇರೋದ್ರಿಂದ ಸರ್ ಟೋಟ್ಲಿ ಅದು ಏನಾಗ್ತೈತೆ ಅಂದ್ರೆ ನಮ್ಮಲ್ಲಿ ಪೂರಾ ಜೋಳ ಹೇಳದ ಸರ್, ಏನು ಮಾಡೋಕೆ ಅನಿವಾರ್ಯ ಐತೆ ಸರ್. ಈಗ ನಾವು ಅಂತ ಜವಳ ಪೈಪ್ಗಳನ್ನು ಹಾಕಿದ್ದಾರೆ, ಎಲ್ಲೆಲ್ಲಿ ಹಾಕಿದ್ದಾರೆ, ಏನೇನು ಸಮಸ್ಯೆ ಆಗಿದೆ ಹೇಳ್ಬೋದಾ? ಸವಳಗಿಯಿಂದ ಒಂದು 3 ಕಿಲೋಮೀಟರ್ ಸರ್ ಸವಳಿ ಎರೆ ಸವಳಗಿನ, ಬಟ್ ಹಾಕ್ಯಾರ ಏನು ಸಕ್ಸಸ್ ಆಗಿಲ್ಲ ಸರ್. ಕಡಿಮೆ ಆಗ್ಬೋದು ಆದ್ರೆ 50% ಕಡಿಮೆ ಆಗೈತಿ, ಆದ್ರೆ 50% ಸಕ್ಸಸ್ ಆಗಿಲ್ಲ ಸರ್, ಆಗಂಗಿಲ್ಲ ಸರ್. ಈಗ ಒಂದು ವರ್ಷ ಸರಾಸರಿ ಈಗ ಸಮಸ್ಯೆಗಳು ಇದ್ದೇ ಇರ್ತಾವ, ಲಾಸ್ ಆಗುವಂಥದ್ದು ಇರ್ತದೆ, ಕೆಲವೊಮ್ಮೆ ಲಾಭ ಆಗುವಂಥದ್ದು ಇದ್ದೇ ಇರ್ತದೆ. ನೀವು ಶುರು ಮಾಡಿದಾಗ ನಿಮಗೆ ಲಾಸ್ ಆಯಿತು, ಮತ್ತೆ ಮುಂದಿನ ವರ್ಷನೂ ಲಾಸ್ ಆಯಿತು, ಆದರೂ ಕೂಡ ನೀವು ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂಥೇಳಿ ಧೈರ್ಯದಿಂದ ನೀವು ಮುಂದೆ ಹೊಂಟೀರಿ. ಅಂದಾಜು ಒಂದು ಸರಾಸರಿ ಒಂದು ವರ್ಷಕ್ಕೆ ಇಷ್ಟು ಆದಾಯ ಎಷ್ಟು ಬರ್ತದೆ ನಿಮಗೆ? ಸರ್ ಈ ವರ್ಷಿನ ಪ್ರಕಾರ ನಾವು ಟೋಟ್ಲಿ ನನ್ನ ಈಗ ರ್ಯಾಕಿನಾಗ ಹಾಕಿರ್ತಕ್ಕಂಥ ಮುನಕ ಸರಾಸರಿ 3 ಟನ್ ಮುನಕ ಬರ್ತದೆ ಸರ್. 12 ಟನ್ ಕಾಯಿ ಹಾಕಿದ್ವಿ ಎಕರೆಗೆ, 6 ಎಕರೆ ಅಂದ್ರೆ 6×4 = 24 ಮುನಕ ಆಗತ್ತೆ ಸರ್. ಇಷ್ಟು ಈ ಸರ ಬೆಳೆದೀವಿ ಸರ್. ರೇಟು ಒಂದು ಆ ರೇಟ್ ಯಾರ ಕೈ ಅಂತ ಸರ್, ಅಲ್ಲಿ ಹೋಗಿ ಸೌದಕ್ಕೆ ಹೋಗಿದ ಮೇಲೆ ರೇಟ್ ಸರ್, ಅಟೋ ತನ ರೇಟ್ ಇಲ್ಲ ಸರ್. 1.70 ಒಂದು ಈಡ 1.50 ಹಿಡ್ಕೊಂಡು 1.80 200 ಐತಿ ಚಲೋ ಮಾಲ್ ಮಾಲ್ ಇದ್ದಂಗೆ ಸರ್. ನಮ್ಮ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ರೀ, ಕ್ವಾಲಿಟಿ ಮೇಂಟೈನ್ ಇರೋದ್ರಿಂದ ಆ ಕ್ವಾಲಿಟಿ ಹೆಂಗಿರತ್ತೆ ಹಂಗೆ ರೇಟ್ ಸರ್. ಮತ್ತು ನೀವು ಗುಣಮಟ್ಟವನ್ನು ಕಾಯ್ಕೊಂಡು ಹೋಗಬೇಕಲ್ಲ, ನಿಮ್ದು ಗುಣಮಟ್ಟ ಕೂಡ ಚಲೋ ಆಗಬೇಕು, ಮನುಕದ ಗುಣಮಟ್ಟ ಒಳ್ಳೆ ರೇಟ್ ಬರೋದಕ್ಕೆ ನಿಮ್ದು ಚಲೋ ಮಾಡ್ಕೊಂಡು ಹೋಗಬೇಕು, ಅದನ್ನ ಏನಾದರೂ ನೀವು ಅದ್ರ ಬಗ್ಗೆ ವಿಚಾರ ಮಾಡಿರಿ? ಅದು ಎಲ್ಲ ರೈತರಿಗೆ ಇದ್ದಬೇಕು, ನಾನು ನಮ್ಮ ಸ್ಮಾಲ್ ಸರಿ ಆಗಬೇಕು, ನಾನು ಎಲ್ಲ ರೈತರಿಗೆ ಸಂಬಂಧಪಟ್ಟಿದ್ದಾರೆ ಸರ್, ಎಲ್ಲರೂ ಮಾಡತ್ತಿರ್ತಾರೆ ರೀ, ಅದು ಅನಿವಾರ್ಯ ರೀ. ಮಳೆ ಆಯ್ತಂದ್ರೆ ಯಾರ ಕೈ ಏನು ಸರ್, ಮಳೆ ತೋಯ್ತಂದ್ರೆ ಗುಣಮಟ್ಟ ಕೆಲವೊಂದು ಲಿಕ್ವಿಡ್ ಅದಾವ ಔಷಧ ಸರ್ ಸಿಂಪರಣೆ ಮಾಡ್ತೀವಿ, ಮಾಡಿಕ್ಸಿಂದ ಇದು ಮಾಡತ್ತೀವಿ ಸರ್. ಒಳ್ಳೇದು. ಅನಿಲ್ ಕುಮಾರ್ ಅವರೇ, ಯಾರಾದರೂ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಅನುಭವಗಳನ್ನು ತಗೊಳ್ಬೇಕು ಅಂತಂದ್ರೆ ಅವರಿಗೆ ನಿಮ್ಮ ನಂಬರ್ನ ಹೇಳ್ತೀರಿ? 7760367947. ಆತ್ಮೀಯರೇ, ಅನಿಲ್ ಕುಮಾರ್ ಮಳೆಯವರು ಏನು ತಮ್ಮ ನಂಬರನ್ನು ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7760367947. ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಅನಿಲ್ ಕುಮಾರ್ ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು. ಅನಿಲ್ ಕುಮಾರ್ ಮಳೆಯವರೇ ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಮ್ಮ ದ್ರಾಕ್ಷಿ ಬೆಳೆಯ ಮತ್ತು ತರಕಾರಿ ಬೆಳೆಗಳ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಕೃಷಿ ಬದುಕದ ಇನ್ನಷ್ಟು ಹೆಚ್ಚಿನ ರೀತಿಯೊಳಗೆ ಅಭಿವೃದ್ಧಿ ಆಗಲಿ, ಸುಖ ಸಂತೋಷಗಳು ನೆಲೆಗೊಳ್ಳಿ ಅಂಥೇಳಿ ಹಾರೈಸ್ತಾ ಇಲ್ಲಿ ತನಕ ತಾವು ಮಾತಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ಇದುವರೆಗೆ ದ್ರಾಕ್ಷಿ ಮತ್ತು ತರಕಾರಿ ಬೇಸಾಯದ ಅನುಭವ ಕುರಿತು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದ ಅನಿಲ್ ಕುಮಾರ್ ಮಾಳಿಯವರೊಂದಿಗೆ ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಸೋಮಶೇಖರ ಎಸ್ರುಳಿ. ಆಕಾಶವಾಣಿ ವಿಜಯಪುರ ಕೇಂದ್ರದ ಬೆಳ್ಳಿ ಹಬ್ಬ. ಪಂಚ ನದಿಗಳ ಬೀಡು, ಐತಿಹಾಸಿಕ ಸ್ಮಾರಕಗಳ ನಾಡು, ಗುಮ್ಮಟ ನಗರಿ ಎಂದೇ ಪ್ರಸಿದ್ಧವಾದ ವಿಜಯಪುರ ಆಕಾಶವಾಣಿ ಈಗ 25ರ ಸಂಭ್ರಮ. ಬೆಳ್ಳಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ವಿಜಯಪುರ ಆಕಾಶವಾಣಿಯ 25 ವರ್ಷಗಳ ಸಾರ್ಥಕ ಸೇವೆಯ ಅನಾವರಣ. ತನ್ನ 25 ವರ್ಷಗಳ ಶ್ರೋತೃ ಸೇವೆಯಲ್ಲಿ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯ ವಾಕ್ಯದಡಿ ಶಿಕ್ಷಣ ಮಾಹಿತಿ ಮನರಂಜನೆಯ ಸುಮಧುರ ಕಾರ್ಯಕ್ರಮಗಳ ಭಂಡಾರವಾದ ಈ ಶ್ರವಣ ಮಾಧ್ಯಮಕ್ಕೆ ಇದೇ September 18ರಂದು ಬೆಳ್ಳಿ ಹಬ್ಬದ ಸಂಭ್ರಮ. ಈ ಸಂಭ್ರಮದ ಸಂದರ್ಭದಲ್ಲಿ ದಿನಾಂಕ 18ರಂದು ಕೇಳಿ ವೈವಿಧ್ಯಮಯ ಹಾಗೂ ವಿಶೇಷ ಕಾರ್ಯಕ್ರಮಗಳ ನೇರ ಪ್ರಸಾರ. ಆಕಾಶವಾಣಿ ವಿಜಯಪುರ ಕೇಂದ್ರದ ಬೆಳ್ಳಿ ಹಬ್ಬ. ಈಗ ಕೇಳಿ ವಿಠಲ್ ಬಲವಂತರಾವ್ ಶಿಂದೆ ಮತ್ತು ಸಂಗಡಿಗರಿಂದ ಭಜನೆ ಪದ. ಯಾಕೆ ಯರವಾದೆ ಪರರ ಮಾತಿನೊಳಗಾದೆ